ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ. ಕೃಷಿ ಆದಾಯ ದ್ವಿಗುಣ ಮಾಡಿಕೊಂಡಿರುವ ಮಾನ್ವಿ ತಾಲೂಕಿನ ಜಕ್ಕಲ್ದಿನ್ನಿ ಗ್ರಾಮದ ಅಂಬರೀಶ್ ಅವರೊಂದಿಗೆ ಸಂದರ್ಶನವನ್ನ, ಹಾಗೆ ಕೊನೆಯಲ್ಲಿ ಪೇಟೆಯ ದಾಣಿಯನ್ನ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಜಕ್ಕಲದಿನ್ನಿ ಗ್ರಾಮದ ಅಂಬರೀಶ್ ಅಂತೇಳಿ. ಇವರು ಸುಮಾರು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಬೆಳೆಗಳನ್ನು, ವಿಶೇಷವಾಗಿ ಹತ್ತಿ, ಜೋಳ, ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದಾರೆ. ಎಮ್ಮೆಗಳಿದ್ದಾವೆ ಮತ್ತು ಮೆಣಸಿನಕಾಯಿ ಬೇಸಾಯದಲ್ಲಿ ಅಂಬರೀಶ್ ಅವರು ತೊಡಗಿದ್ದಾರೆ. ಇತ್ತೀಚೆಗೆ ಭಾರತ ಸರ್ಕಾರ ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕೋದ್ರ ಮುಖಾಂತರ ರೈತರಿಗೆ ಸಹಾಯ ಹಸ್ತವನ್ನು ಚಾಚಿದೆ. ಹಲವಾರು ಇಲಾಖೆಗಳು, ವಿಶೇಷವಾಗಿ ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಕೃಷಿ ವಿಸ್ತರಣಾ ಶಿಕ್ಷಣ ಘಟಕಗಳಿರ್ಬೋದು, ಎಲ್ಲರೂ ಪರಿಶ್ರಮವನ್ನು ವಹಿಸಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ತಂತ್ರಜ್ಞಾನಗಳನ್ನು ಕೊಟ್ಟು ರೈತರು ಹಲವಾರು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಜಕ್ಕಲದಿನ್ನಿ ಗ್ರಾಮದ ಅಮರೇಶ್ ಅವರು ಸಹ ರೈತರ ಆದಾಯವನ್ನು ದ್ವಿಗುಣಗೊಳಿಸತಕ್ಕಂಥ ಹಲವಾರು ಯೋಜನೆಗಳ ಲಾಭವನ್ನು ಪಡ್ಕೊಂಡು ಅವರ ಆದಾಯವನ್ನು ದುಪ್ಪಟ್ಟು, ಅಂದರೆ ದುಪ್ಪಟ್ಟು ಅನ್ನೋಕ್ಕಿಂತಲೂ 3 ಪಟ್ಟು ಆದಾಯವನ್ನು ಪಡ್ಕೊಂತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಕ್ಕಲದಿನ್ನಿ ಗ್ರಾಮದ ಅಮರೇಶ್ ಅವರು ಅವರ ಆದಾಯ ಯಾವ ರೀತಿ ದ್ವಿಗುಣ ಆಯಿತು, ಕಾರಣಗಳೇನು, ಮೊದಲು ಹೇಗಿತ್ತು ಆದಾಯ, ಆದಾಯ ಜಾಸ್ತಿ ಆಗಲಿಕ್ಕೆ ಏನೆಲ್ಲ ಹೊಸ ತಂತ್ರಜ್ಞಾನಗಳನ್ನ, ಹೊಸ ಬೆಳೆಗಳನ್ನು ಅಳವಡಿಸಿಕೊಂಡ್ರು ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಮರೇಶ್ ಅವರು ನಮ್ಮ ರೈತರೊಂದಿಗೆ ಹಂಚಿಕೊತಿದ್ದಾರೆ. ಅಮರೇಶ್ ಅವರೇ, ಮೊದಲನೇದಾಗಿ ಹೇಳಿ, ನಿಮ್ಮ ಕೃಷಿ ಬದುಕಿನ ಬಗ್ಗೆ ಹೇಳಿ, ನಿಮ್ಮ ಕೃಷಿ ಬದುಕು ಯಾವ ರೀತಿ ಪ್ರಾರಂಭ ಆಯಿತು? ಸರ್, ನಾವು ಮೊದಲು ನಮ್ಮ ಅಪ್ಪವ್ರು ಮಾಡ್ತಾರೆ ಸರ್, ನನ್ನ ಹೆಸರು ಅಮರೇಶ್ ಅಂತೇಳಿ ಜಕ್ಕಲದಿನ್ನಿ. ಹಂಗಾಗಿ ಸರ್ ನಮ್ಮ ಅಪ್ಪವ್ರು ಮಾಡ್ತಾರೆ. ನಾವು ಗಾಡಿ ಗೀಡಿ ಕಲಿತು 4ನೇ ಕ್ಲಾಸಿಗೆ ಬಿಟ್ಬಿಟ್ಟಿವಿ ಸರ್ ಶಾಲೆ ಓದೋದು. ಹಂಗಾಗಿ ಗಾಡಿ ಕಲಿತು ಗಾಡಿ ನಡೆಸಿ ಅಂತ ಓದ್ತೀವಿ ಸರ್. ನಮ್ಮ ಅಪ್ಪನೂ ಮೆತ್ತಗಾದರು. ನಮ್ಮ ಮನೆಯಾಗ 2 ಎತ್ತು ಮೊದಲಿಂದ ಇದೆ ಸರ್, 2 ಎತ್ತು 2 ಎಮ್ಮೆ. ಹಂಗಾಗಿ ನಾವ್ಯಾಕೆ ಕೃಷಿ ಮಾಡಬಾರ್ದು ಅಂತೇಳಿ ತಲೆಯಾಗ ಹೊಲ್ದಾಗ ಹೋಗಿ ಕುಂತ್ಕೊಂಡು ಯೋಚನೆ ಮಾಡಿದೆ ಸರ್. ಎಂತೆಂಥವ್ರು ಬೆಳಿತಾರೆ, ನಾವ್ಯಾಕೆ ಬೆಳಿಬಾರ್ದು ಅಂತೇಳಿ ನಮ್ಮಪ್ಪ ಮೊದಲು ಜೋಳ, ತೊಗರಿ, ಹತ್ತಿ ಸರ್, ಈ 3 ಪ್ರಮುಖ ಬೆಳೆ ಮಾಡ್ತಾರೆ ಸರ್. ಆಮೇಲೆ ನಾವು ಹೋದ್ಮೇಲೆ ನಾವು ಅನ್ಕೊಂಡಿವಿ ಸರ್, ಎಲ್ಲರೂ ಮೆಣಸಿನ ಗಿಡ ಅದು ಮಾಡ್ತಾರೆ ಅಂದಮ್ಯಾಗ ನಾವು ಮೆಣಸಿನ ಗಿಡ ಮಾಡಿದೀವಿ ಸರ್. ಮೆಣಸಿನ ಗಿಡ ಮಾಡೋಕ್ಕಾರೆ ಪ್ರಮುಖ ನೀರು ಬೇಕು ಸರ್. ನೀರು ಯಾಕಂದ್ರೆ ಒಂದು ಚೆಕ್ ಡ್ಯಾಮ್ ಸರ್ಕಾರ ಕಡೆಯಿಂದ ಒಂದು ಚೆಕ್ ಡ್ಯಾಮ್ ಮಾಡಿಕೊಟ್ರೆ ನಮ್ಗೆ ಅಳಕ್ಕೆ ಸಾಕಾಗೊಟ್ಟು ನೀರು ಸ್ಟಾಕ್ ಆಗತ್ತೆ ಸರ್ ಅಲ್ಲಿ. ಅದು ನೀರು ನಾವು ಸೊಲ್ನ ನೀರು ಇದ್ದಾಗೂ ಇರುತ್ತೆ ಸರ್ ನೀರು. ಹಂಗಾಗಿ ಆಮೇಲೆ ಮೆಣಸಿನ ಗಿಡ ಮಾಡಕತ್ತೀವಿ ಸರ್ 3 ವರ್ಷದಿಂದ. ಈ ಕೃಷಿ ಇಲಾಖೆ ಆಫೀಸಾಗ ಬಂದು ಹಿಂಗ ದತ್ತು ಗ್ರಾಮ ಆದ್ಮ್ಯಾಗ ಅವ್ರು ಭಾಳ ತಿಳುವಳಿಕೆ ಕೇಳಿದ್ರು ಸರ್, ಈ ತರ ಮಾಡ್ರಿ, ಸಮಸ್ಯೆ ಬೆಳೆ ಮಾಡ್ರಿ, ಬೆಳೆ ಮಾಡಿದ್ಮೇಲೆ ಅದು ಒಂದೇ ಬೆಳೆ ಮಾಡಬಾರ್ದು. ಅಂದ್ಮೇಲೆ ನಾವು ಮೆಣಸಿನಕಾಯಿ ಹಾಕಿದ್ವಿ ಸರ್, ಹತ್ತಿ ಮೆಣಸಿನಕಾಯಿ ಜೋಳ, ಜೋಳ ಹಾಕಿದ್ಮೇಲೆ ಸರ್ ಮೆಣಸಿನಕಾಯಿ ಒಳ್ಳೆ ಇಳುವರಿ ಬಂತು ಸರ್ ನಮ್ಗೆ. ರೇಟ್ನು ಹೋದ ವರ್ಷ 16,000 ಹೋದ ಸರ್ ರೇಟ್, ಈ ವರ್ಷ ಎಕರೆಗೆ 16-18 ಕ್ವಿಂಟಲ್ ಬಂತು ಸರ್, 24,000 ಹೋಗ್ಯವ ಸರ್ ರೇಟ್. ಹಂಗಾಗಿ ನಮ್ಗೆ ಒಳ್ಳೆ ಲಾಭ ಸರ್ ಮೆಣಸಿನಕಾಯಿಯಲ್ಲಿ. ನೋಡ್ರಿ, ನಿಮ್ದು 2020ಕ್ಕಿಂತ ಮುಂಚೆ ಅಂದ್ರೆ 2018-19 ನಿಮ್ಮ ಆದಾಯದ ಬಗ್ಗೆ ಹೇಳುದಾದ್ರೆ, ಒಂದ್ ಎಕರೆ ತಾವು ಹತ್ತಿಯನ್ನು ಹಾಕ್ತಾ ಇದ್ರಿ, ಒಂದ್ ಎಕರೆ ತೊಗರಿ ಹಾಕ್ತಿದ್ರಿ, ಒಂದ್ ಎಕರೆ ಜೋಳ ಹಾಕಿದ್ರಿ, ಜೊತೆಗೆ ನಿಮಗೆ 2 ಎಮ್ಮೆಗಳನ್ನ ಸಾಕೊಂಡಿದ್ರಿ, ಆಮೇಲೆ 25 ಕೋಳಿಗಳನ್ನ ಸಾಕಾಣಿಕೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಟ್ಟು ಆದಾಯ 57,000 ಇತ್ತು. ಎಲ್ಲಾ ಖರ್ಚು ತಗೊಳ್ದು 57,000 ಆದಾಯ ಇತ್ತು ನಿಮ್ದು. ತದನಂತರ ಏನು ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ಮತ್ತು ನಿಮ್ಮ ದತ್ತು ಗ್ರಾಮ ಅಂತ ಮಾಡ್ಕೊಂಡ್ಮೇಲೆ ಹಲವಾರು ಮಾಹಿತಿಗಳನ್ನು ವಿಜ್ಞಾನಿಗಳು ನಿಮಗೆ ಕೊಟ್ಟರು, ಕೃಷಿ ಇಲಾಖೆ ಹಲವಾರು ಉಪಯೋಗಗಳನ್ನು ಪಡ್ಕೊಂಡ್ಬಿಟ್ಟು ನೀವು ನಿಮ್ಮ ಆದಾಯವನ್ನು 247,000 ಮಾಡ್ಕೊಂಡಿರಿ. ಹೌದು ಸರ್, ಒಟ್ಟು ಆದಾಯ ನಿಮ್ಮದು 57,000 247,000 ಆದಾಯ ಆಯಿತು. ಸರ್, ಈ ರೀತಿ ಆದಾಯ ಜಾಸ್ತಿ ಆಗಲಿಕ್ಕೆ ಏನೆಲ್ಲ ಹೊಸ ತಂತ್ರಜ್ಞಾನಗಳನ್ನು ಹೊಸ ಮಾಹಿತಿ ಸರ್? ಕೋಳಿ ಸಾಕಾಣಿಕೆ ಮಾಡಿದ ಒಂದು ತೆತ್ತಿ 20 ರೂಪಾಯಿ ಸರ್, ಇವತ್ತು ಜವರಿ ನಾಟಿ ಕೋಳಿ ತೆತ್ತಿ 20 ರೂಪಾಯಿ. ಹೌದು ಸರ್, ಒಂದು ಚಲೋ ಹುಂಜ ಒಯ್ಬೇಕಂದ್ರೆ 2,500-3,000 ಸರ್ ಒಂದು ಹುಂಜ. ಯಾರಾದ್ರೂ ಬಂದು ಹೋಯ್ತಾರ ಸರ್ ನಮ್ಮಲ್ಲಿ, ಒಳ್ಳೆ ಬೇಡಿಕೆ ಸರ್ ಅವಕ್ಕ. ಆಮೇಲೆ ಅದ್ರ ಜೊತೆಗೆ ನಾವು ಜೇನು ಸಾಕಾಣಿಕೆ ಮಾಡಿದ್ವಿ ಸರ್, ಒಂದು 10 ಬಾಕ್ಸ್ ಜೇನು ಸಾಕಾಣಿಕೆ ಸರ್. 10 ಬಾಕ್ಸ್ ಇಟ್ರಿ? ಹೌದು ಸರ್, ಅದು ಸರಾಸರಿ ಅಂದ್ರೆ 1,500-2,000 ಬೇಡಿಕೆ ಸರ್ ತುಪ್ಪ, ಪ್ಯೂರ್ ತುಪ್ಪ ಸರ್. ನಾವು ಸೋಚಿಕೊಡಂಗಿಲ್ಲ, ಕಣ್ಣೇನಿರುತ್ತೆ ಸರ್ ಕಣ್ಣೇನೇ ತಗೊಂಡ್ ಹೋಗ್ತಾರೆ ಸರ್. ರಾಯಚೂರು ಮತ್ತೆ ಲಿಂಗ್ಸೂರಿಗೆ ಕೊಟ್ಟಿವಿ ಸರ್. ಮತ್ತೆ ನಾವು ಅದ್ರ ಜೊತೆಗೆ ಹುಳಗಳನ್ನು ಹಿಡಿದಾಕ್ತಿವಿ ಸರ್ ಬಾಕ್ಸ್ಗಳಿಗೆ. ತರಬೇತಿ ತಗೊಂಡಿವಿ ಸರ್ ನಾವು, 11 ದಿನ ತರಬೇತಿ ತಗೊಂಡ್ಮೇಲೆ ಗೂಡುಗಳನ್ನ ಟ್ರಾನ್ಸ್ಫರ್ ಮಾಡ್ತೀರಿ? ಹೌದು ಸರ್, ಗ್ವಾಡೆಗಳಿದ್ದವು, ಪೈಪ್ಗಳಾಗಿದ್ದವು ಎಲ್ಲ ತೆಗೆದು ಅದೇ ಅಲ್ಲಿ ಹೋದ್ರು ಒಂದು ಗೂಡು ಹಾಕಿದ್ರೆ ನಮ್ಗೆ 2,500 ಕೊಡ್ತಾರೆ ಸರ್. 2,500 ಕೊಡ್ತಾರೆ ಸರ್, 2 ಎತ್ತದವ. ನಾವು ಪ್ರಮುಖ ಬೆಳಿಗ್ಗೆ ಅಂದ್ರೆ ಫಸ್ಟ್ ಎಂಡೆ ಗೊಬ್ಬರ ಮೇನ್ ಸರ್, ಆಡಿನ ಗೊಬ್ಬರ ಆಗಿರ್ಬೋದು, ಎಂಡೆ ಆಗಿರ್ಬೋದು ಸರ್, ಸಗಣಿ ಒಟ್ಟು ನಾವು. ಆಮೇಲೆ ಎರೆಹುಳದು ತಟ್ಟಿನೂ ಮಾಡಿದೀವಿ ಸರ್ ನಾವು, ಗಿಡದ ಬುಡಕ ಎರೆಹುಳು ತಟ್ಟಿನೂ ಸರ್. ಅದರದೇ ಗೊಬ್ಬರ ತಗೊಂಡ್ ಜಾಸ್ತಿ ಅಂದ್ರೆ ನಾವು ಸರ್ಕಾರ ಗೊಬ್ಬರದಿಂದ ಬಹಳ ಇಲ್ಲ ಸರ್, ಜಾಸ್ತಿ ಅಂದ್ರೆ ಇದೇ ತಿಪ್ಪೆ ಗೊಬ್ಬರ ಎರೆಹುಳು ಗೊಬ್ಬರ. ಹೌದು ಸರ್, ಒಳ್ಳೆ ಇಳುವರಿ ಬರ್ತದೆ ಸರ್. ಆಮೇಲೆ ರಟ್ಟನು ಹಾಕಿದ್ವಿ ಸರ್, ಡ್ರಿಪ್ಸ್ ಹೋದ್ರ ಪ್ರೀಪ ಡ್ರಿಪ್ಸ್ ಬಂದ್ ಸರ್ ಮೆಣಸಿನ ಗಿಡಗಳಿಗೆ ಬರೋದ್ರಿಂದ ನಾವು ಆದ್ರೂ ಮತ್ತೆ ರಟ್ಟಗಳು ಹಾಕಿ ಅವು ಪತಂಗಗಳಿಗೆ ಇವನ್ನ ಹಾಕಿದ್ವಿ ಸರ್ ನಾವು ಪತಂಗಗಳಿಗೆ. ಅದನ್ನು ಅಂಟು ಬಲೆಗಳು ಅಂತ ಹೇಳ್ತಾರೆ, ಅಂಟು ಬಲೆಗಳು ಅಂಟ್ಕೊಂಡ್ಬಿಡ್ತಾವೆ, ಅಂಟ್ಕೊಂಡ್ಬಿಡ್ತಾವೆ ಸರ್ ರಟ್ಟಕ್ಕ. ರಟ್ಟಕ್ಕ ಅಲ್ಲಿ ಒಂದು ಎಕರೆಗೆ 30 ಹಾಕಿದ್ವಿ ಸರ್, ಒಂದ್ ಎಕರೆಗೆ 30 ಹಾಕಂತ ಹೇಳಿದ್ಮೇಲೆ ಹಾಕಿ ಸರ್. ಅದ ಹಾಕೋದ್ರಿಂದ ಸ್ವಲ್ಪ ಎಣ್ಣೆ ಖರ್ಚು ಕಮ್ಮಿ ಆಗುತ್ತೆ ಸರ್. ಈ ಜೇನು ಇಡೋದ್ರಿಂದ ಸರ್ ಕನಿಷ್ಠ ಅಂದ್ರೆ ಒಂದು 4-5 ಎಣ್ಣೆ ಕಮ್ಮಿ ಆಗುತ್ತೆ ನೋಡಿ ಸರ್, ಪರಾಗ ಪರಿಶ್ರಮ ಮಾಡುತ್ತೆ ಸರ್, ಇಳುವರಿ ಜಾಸ್ತಿ 60%, 90%, 100% ಸರ್ ಯಾವುದೇ ಬೆಳೆಗಳಿಗಾಗಿರ್ಲಿ, ಮಾ ಇದು ಜಂಪಲ್ ಗಿಡಗಳಿಗಾಗ್ಲಿ, ಮೆಣಸಿನ ಗಿಡಕ್ಕಾಗಲಿ, ತೊಗರಿಗಾಗ್ಲಿ, ಸಾಸಿವೆ ಆಗಲಿ, ಯಾವುದಕ್ಕಾದ್ರೂ ಸರ್ ನಾವೇ ನಮ್ಮ ಆಹಾರ ಇಲ್ಲ ಅಂತೇಳಿ ಕೆಲವೊಬ್ರು ಹೊಲಗಳಲ್ಲಿ ಬಾಕ್ಸ್ ಇಟ್ಟು ಬಂದಿವಿ ಸರ್ ನಾವು, ಯಾಕಂದ್ರೆ ಅಲ್ಲಿ ಅದು ಅವ್ರಿಗೆ ಪರಾಗ ಪರಿಶ್ರಮ ಆಯ್ತು ಸರ್, ನಮಗೆ ತುಪ್ಪ ಆಗುತ್ತೆ. ನೋಡಿ, ತಾವು ಹತ್ತಿಯನ್ನ ಒಂದ್ ಎಕರೆ ಮೊದಲು 2020ಕ್ಕಿಂತ ಮುಂಚೆ ಹತ್ತಿಯನ್ನು ಹಾಕ್ತಿದ್ರಿ, ಒಂದ್ ಎಕರೆಗೆ 6 ಕ್ವಿಂಟಲ್ ಹತ್ತಿ ಪಡ್ಕೊಂಡಿದ್ರಿ, ತದನಂತರ ನೀವು ಒಂದ್ ಎಕರೆಗೆ 10 ಕ್ವಿಂಟಲ್ ಬಂತು ನಿಮ್ದು ಹತ್ತಿ? ಹೌದು ಸರ್, ಬಂತು. ಯಾಕೆ ಇಳುವರಿ ಜಾಸ್ತಿ ಆಯ್ತು? ಇಲ್ಲೇನು ತಂತ್ರಜ್ಞಾನ ಅಳವಡಿಸಿಕೊಂಡಿರ್ತಾವೆ ಸರ್? ಅದು ಪಿಂಕ್ ಬಲರಿಗೆ ಇದು ಹೇಳಿದ್ರಿ ಸರ್, ಅದು ಅಂಟು ಬಲೆ, ಅಂಟು ಬಲೆಗಳು. ಆಮೇಲೆ ಮೋಹಕ ಬಲೆ ಅಂತ ಬರ್ತದೆ ಸರ್. ಹೌದು, ಅವು ಪತಂಗ ಬಿದ್ದಾಗ ನಾವು ಹುಷಾರಾಗ್ಬೇಕು ಸರ್. ಪತಂಗ ಬಿದ್ದದಂದ್ರೆ ನಮಗ ಅವು ಪಿಂಕ್ ತೆತ್ತಿಟ್ಟೋದಗಳಿಗೆ ಇದು ಮಾಡ್ತಾರೆ ಸರ್. ಒಂದು ಬಿದ್ದಾಗೆ ಹುಷಾರಾಗಿ ನಾವು ಇದು ಮಾಡ್ಕೊಂಡು ಇದು ಮಾಡ್ಕೋಬೇಕು ಸರ್. ಒಂದು ಒಂದು ಒಂದು ಎರಡು ಬಿದ್ದವು ಅಂದ್ರೆ ನಮ್ಮಲ್ಲಿ ತೆತ್ತಿಟ್ಟು ಮುಳ ಸರ್, ಹುಳ ಕಾಯಿ ಕೊರಕ ಅದು ಒಳಗೆ ಹೋಗೋದು ಎಲ್ಲ ಕೋಲ್ಡ್ ಆಗಿಬಿಡುತ್ತೆ ಸರ್. ಹೌದು, ಇವಾಗ ನಾವು ಅದು ಒಂದು ಅದು ಏನು ಸರ್ ಮಿನಿಮಮ್ ಸೊನ್ನೆಣ್ಣೆ ಸರ್ ಅದು ಪ್ರಪಣ ಪಾಸ್ ಅಂತೇಳಿ ಬರ್ತಾರ. ಯಾವಾಗ ಪತಂಗ ನಮ್ಮ ಹೊಲದಾಗ ಅದ್ರಾಗ ಮೂವಕ್ಕೆ ಬಲಿ ಪತಂಗ ಬಿದ್ದವ ಅಂದ್ರೆ ಪ್ರಪಣ ಪಾಸ್ ಫಸ್ಟ್ ಹೊಡಿಬೇಕು ಸರ್ ಹತ್ತಿಗೆ. ಹತ್ತಿ ಹೊಡೆಯೋದ್ರಿಂದ ಒಂದು ಕೋಲ್ಡ್ ಆಗಿಲ್ಲ ಸರ್ ನನ್ನ ಹೊಲ ಹತ್ತಿ. ಪ್ರೊಫೆನೋಫಾಸ್ ಅಂದ್ರೆ ತತ್ತಿ ನಾಶಕ ಅದು. ಹೌದು ಸರ್, ತತ್ತಿ ಇನಿಷಿಯಲ್ ಸ್ಟೇಜ್ ನೀವು ತತ್ತಿ ನಾಶಕವನ್ನು ಹೊಡೆದ್ಬಿಟ್ರೆ ಮುಂದೆ ಅದ್ರದ್ದು ಅಭಿವೃದ್ಧಿ ಆಗುದೇ ಇಲ್ಲ, ಆಗೋದಿಲ್ಲ ಸರ್. ಈಗ ನಾವು ಉಳ್ದಾಗ ಹೋದ್ಮೇಲೆ ನೀನ್ ಎಂತ ಎಣ್ಣೆ ತಂದು ಉಳ್ದಾಗ ಅದು ಕಾಯಿ ಎದ್ದಿರು ಸಾಯಲ್ಲ ಸರ್, ಸಾಯದಿಲ್ಲ. ಹೋದ್ರ ಸರ್ ಓಣಿ ಮಿರುಕಿಟ್ರೆ ನಮ್ದು ಒಂದ್ ಎಕರೆ ಹೊಲ 16 ಕ್ವಿಂಟಲ್ ಬಂದು ಸರ್. ಮತ್ತೊಂದು ತಾವು ಮಾಡಿದ್ದು 2020 ಹೊಸದಾಗಿ ಮೆಣಸಿನಕಾಯಿ ಬೆಳೆಗೆ ಬಂದ್ರು ಸರ್. ಮೊದಲು ಮೆಣಸಿನಕಾಯಿ ಹಾಕ್ತಿರ್ಲಿಲ್ಲ? ಇಲ್ಲ ಸರ್. ಮೆಣಸಿನಕಾಯಿ ಬೆಳೆಗೆ ಯಾಕೆ ನೀವು ಮೊದಲು ಮುಂಚೆ ಹಾಕ್ತಿರ್ಲಿ? ತದನಂತರ ಹಾಕಾಕತ್ತೀರಿ ಮೆಣಸಿನಕಾಯಿ? ನಾವು ಯಾಕಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಇದಾಗಿ ನಾವು ಆಳದೊಳಗಳು ಹಂಗ ಹಿಂಗ ಅಂತೇಳಿ ನಾವು ಅಷ್ಟು ಎಚ್ಚಿಟ್ಕೊಂಡು ಮಾಡಲ್ಲ ಸರ್. ನಾವ್ ಯಾಕೆ ಮಾಡಬಾರ್ದು ಅಂತೇಳಿ ಆಲೋಚನೆ ಮಾಡಿ ಮಾಡಿದ್ವಿ ಸರ್. ಅವತ್ತಿನ ದಿನಲ್ಲಿ ಅದೇ ಬೆಳೆಯಕ ತಿನ್ನಕ ಅಷ್ಟೇ ಸರ್, ಆದ್ರೂ 3 ಲಕ್ಷ ಸಾಲ. ಇವತ್ತಿನ ದಿನ ಎಲ್ಲ ಒಂದ್ 2 ವರ್ಷದಲ್ಲಿ 5 ಲಕ್ಷ ಸಾಲ ಕಟ್ಟಿ 2 ಲಕ್ಷ ಉಳಿದವು ಸರ್. ಇದಕ್ಕೆಲ್ಲ ಪ್ರೇರಣೆ ಯಾರು ಕೊಟ್ಟರು ನಿಮಗೆ? ಕೃಷಿ ಇಲಾಖೆ ಸರ್, ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರ. ಹೌದು ಸರ್. ಏನೇನು ಮಾಹಿತಿ ಕೊಡ್ತಾ ಇದ್ರು ತಮಗೆ, ಹೇಗೆ ನಿಮಗೆ ಮನ ಪರಿವರ್ತನೆ ಮಾಡಿದ್ರು, ಹೇಗೆ ಯಾಕಂದ್ರೆ ಯಾವುದೇ ಒಂದು ಹೊಸ ಮಾಹಿತಿಯನ್ನು ಅಳವಡಿಸಿಕೊಳ್ಳಿಕ್ಕೆ ರೈತರು ಹಿಂಜರಿತಾರೆ, ಎಲ್ಲ ಆಗಲ್ಲ ಹಾಗೆ ಅಂತಿರ್ತ, ಆದ್ರೆ ನೀವು ಅಳವಡಿಸಿಕೊಂಡು ನಿಮ್ಮ ಆದಾಯವನ್ನು ದ್ವಿಗುಣ ಮಾಡ್ಕೊಂಡಿದ್ರಿ. ನಾವು ರಾಯಚೂರಿಗೆ ಬಂದ್ರೆ ಫಸ್ಟ್ ಅದು ಒಂದು ಸಾಲಿದ್ದಂಗೆ ಸರ್, ನಿಮಗೆ ನಾವು ರಾಯಚೂರಿಗೆ ಬಂದ್ರು ಸುಮ್ನೆ ಹೋಗಿ ಬರ್ತೇವೆ ಸರ್, ಅದ್ರ ಕೃಷಿ ವಿಜ್ಞಾನ ಕೇಂದ್ರ ಮಾಹಿತಿ ಒಳ್ಳೆ ಒಳ್ಳೆ ಮಾಹಿತಿ ಸರ್, ಅದ್ರಾಗ ಕೆಲವೊಬ್ರು ರೈತರಿ ಅದ್ರಾಗೇನೈತಪ್ಪ ಅಲ್ಲಿ ಅವ್ರು ಕೊಡ್ತಾರಂತಲ್ಲ ಸರ್, ಮಾಹಿತಿ ನಾವು ತಿಳಿಗಕ್ಕೆ ಹೋಗ್ಬೇಕು ಸರ್, ಅಲ್ಲಿ ಫಸ್ಟ್ ಕೊಡ್ತಾರೆ, ಬೀಜ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಅದಕ್ಕೆ ಅದಕ್ಕೆ ಯಾವತ್ತೂ ಆಶಿಡ್ಬಾರ್ದು ಸರ್. ಅಲ್ಲಿ ಹೋದ್ರೆ ಒಳ್ಳೆ ಒಳ್ಳೆ ಕಾಲೇಜ್ಗಳಿಗೆ ಹೋಗಿ ಪ್ರಿನ್ಸಿಪಾಲ್ ಹೇಳ್ತಾರಲ್ಲ ಪಾಠಗಳು ಅದ್ರಂಗ ತಿಳಿಗಿಟ್ಕೊಂಡ್ಬಂದು ಸರ್, ಅವ್ರು ಶಾಶ್ವತ ಆಗಿರೋದು ಸರ್, ಅವ್ರು ಕೊಟ್ಟಿರೋದೇ ಸರ್, ಈ ವರ್ಷ ಕೊಡ್ಬೋದು ಇನ್ನೊಂದು ವರ್ಷ ಕೊಡ್ಬೋದು, ಸ್ವತಃ ನಾವು ಅದನ್ನ ತಿಳಿಗಿಟ್ಕೊಂಡು ಎಕ್ಸಾಮ್ ಯಾವತ್ತರ ಪಾಸ್ ಮಾಡ್ತಾರ ಅದು ಮಾಡಿದ್ರೆ ನೌಕರಿ ಸಿಕ್ಕೇ ಸಿಗುತ್ತೆ ಅಂತ ಏನಿರ್ತದೆ ಅದ್ರಂಗ ಸರ್ ರೈತಗೆ. ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಹೇಳಿದಂತ ಮಾಹಿತಿಯನ್ನ ಚಾಚು ತಪ್ಪದೆ ಅದನ್ನೆಲ್ಲ ನಿಮ್ಮ ಭೂಮಿಯಲ್ಲಿ ಅಳವಡಿಸಿಕೊಂಡಿದ್ದೀರಿ ಸರ್. ಆಮೇಲೆ ಮಣ್ಣು ತಪಾಸಣೆ ಮಾಡಿದ್ರೆ ಸರ್, ಮಣ್ಣು ಪರೀಕ್ಷೆ ಮಾಡಿದ್ರೆ ಇದರಲ್ಲಿ ಯಾವ ಗೊಬ್ಬರ ಐತೆ, ಸುಮ್ಮನೆ ನಮ್ಗೆ ಏನು ಗೊತ್ತಿಲ್ಲದ, ಇವತ್ತು ಈರೆ ಐತೆ ಅಂದ್ರೆ ಈರೆ ಎಷ್ಟೋ ಈರೆ ಹಾಕ್ಬಿಡೋರು, ಡಿ ಎ ಪಿ ಐತೆ ಅಂದ್ರೆ ಡಿ ಎ ಪಿ ಹಾಕ್ಬಿಡ್ರು, ಅದು ಬೇಡ ಅಂತಾರೆ ಸರ್ ಅವ್ರು. ಇದ್ರಾಗ ನೀನು ನಿನ್ನ ಹೊಲ್ದಾಗ ಇದಿಷ್ಟು ಐತೆಪ್ಪ, ಇದು ಹಾಕ್ಬೇಡ, ಬದ್ಲಿ ಗೊಬ್ಬರ ಹಾಕು, ಪೊಟಾಸು ಅಂಥದ್ದು ಇಲ್ಲದ್ದು ಹಾಕು, ಎಷ್ಟ್ರ ಖರ್ಚು ಸರ್ ಅವೆಲ್ಲ ಅನಾವಶ್ಯಕ ಖರ್ಚು ಮಾಡೋದು, ಅದು ಮತ್ತೆ ಹೆಂಗೆ ಗೊತ್ತಾಗಲಾರ್ದೆ ಖರ್ಚು ಮಾಡ್ತಿರ್ತೀರಿ ನೀವು, ಏನಿರಲ್ಲ ಅದು, ಅದು ಬೇಕಿಲ್ಲ ಸರ್. ಇವಾಗ ಮನುಷ್ಯ ನೀರು ಅಡಿಕೆ ಆದಾಗ ನೀರು ಕುಡಿಬೇಕು, ನೀರು ಅಡಿಕೆ ಆಗಲಾರ್ದ ನೀರು ಕುಡಿದ್ರೆ ವೇಸ್ಟ್ ಸರ್. ಹಸಿವಾದಾಗ ಊಟ ಮಾಡ್ಬೇಕು. ಹೌದು ಸರ್. ನೀವು ಹಸಿವಾಗಲಾರ್ದ ಭೂಮಿಗೆ ಹಾಕಕ್ಕೋದ್ರೆ ಹೆಂಗ್ ಸರ್, ಇವಾಗ ನೀನು ಹಸುವಾದಾಗ ಒಂದ್ ರೈಟ್ ಉಣ್ತೀವಿ ಎರಡು ರೈಟ್ ಉಣ್ತೀವಿ, ಉಂಡು ಮನುಷ್ಯಂಗೆ ಮತ್ತೆ ಉಣು ಉಣ ಅಂದ್ರೆ ಹೆಂಗ್ ಸರ್, ವೇಸ್ಟ್ ವೇಸ್ಟ್ ಆಗತ್ತೆ. ಉಣೋದಲ್ಲ ಒಂದ್ ತೊಟ್ಟು ಹಾಕೋದು ನೀರು ಹಾಕೋದು, ಮಣ್ಣು ಪರೀಕ್ಷೆ ನಿಮಗೆ ಅನುಕೂಲ ಆಯ್ತು, ಮಣ್ಣು ಆಗೈತೆ ಸರ್, ಅದರಿಂದ 90% ಸರ್ ಅದಾಗಿದೆ ಉಳಿತಾಯ ಆಯ್ತು. ಗೊಬ್ಬರ ಹಾಕೋದು ಗೊಬ್ಬರ ಕಂಡಂಗ್ ಸರ್, ಇವತ್ತಿಗೆ ನಾನು ಅಷ್ಟು ತೆಗೆದ್ರು ಮನ್ಯಾಗ ಸರ್ಕಾರ ಗೊಬ್ಬರ ತಂದ್ರು ನಾನು ಎಂಡೆ ಗೊಬ್ಬರ ತಪ್ಪದಂಗ್ ಹೊಡಿತೀನಿ ಸರ್. ನೀವು ಮುಖ್ಯವಾಗಿ ಇಲ್ಲಿ 2020 ನಂತರ ಒಂದು ಹೊಸ ಬೆಳೆಗೆ ಬಂದಿರ್ತಾವ ಮೆಣಸಿನಕಾಯಿ ಬಂದ್ರೆ, ಮೆಣಸಿನಕಾಯಿಂದ ನಿಮ್ಮ ಆದಾಯ ಚಲೋ ಆಯ್ತು, ಚಲೋ ಆಯ್ತು. ರೇಟ್ ಅದು ಹೇಗೆ ಸಿಕ್ತು ಮೆಣಸಿನಕಾಯಿಗೆ ನೀವು ನೋಡ್ರಲ್ಲಿ 13 ಕ್ವಿಂಟಲ್ ಇಳುವರಿ ಪಡ್ಕೊಂಡಿರೋ? 13 ಕ್ವಿಂಟಲ್ ಇಳುವರಿ ಪಡ್ಕೊಂಡಾಗ ಸರ್ 16,000 ರೂಪಾಯಿ ಹೋಯ್ತು ಸರ್. ಖರ್ಚು ಇಲ್ಲ ಸರ್, ಅದು ಕ್ವಿಂಟಾಲಿಗೆ 16,000 ರೇಟ್ ಸರ್. ಅದಕ್ಕೆ ನಾವು ಖರ್ಚು ಮಾಡಿರೋ ಸರ್ ಒಂದು 50,000 ರೂಪಾಯಿ, ಒಂದು 20,000 ರೂಪಾಯಿ ಎಣ್ಣೆ ಹೊಡೆದಿನಿ ಸರ್, ಒಂದು 2 ಸಾರಿ ಗೊಬ್ಬರ ಹಾಕಿನಿ, 2 ಸಾರಿ ಗೊಬ್ಬರ ಅಂದ್ರೆ 4-5 ಚೀಲ ಹಾಕಿನಿ ಸರ್, 2 ಸಾರಿ ಗೊಬ್ಬರ 4-5 ಚೀಲ ಹಾಕಿನಿ, ಒಂದು 20,000 ರೂಪಾಯಿ ಎಣ್ಣೆ ಹೊಡೆದಿನಿ. ಅದೇ ಮೆಣಸಿನಕಾಯಿಂದ ನಿಮಗೆ 1.5 ಲಕ್ಷ ಆದಾಯ ಬಂದಿದೆ, ಅದರಲ್ಲಿ ಖರ್ಚೆಲ್ಲ ತೆಗೆದು 85,000 ರೂಪಾಯಿ ಉಳಿದಿದೆ ನಿಮಗೆ ಪಕ್ಕ ಸರ್. 85,000 ರೂಪಾಯಿ ಉಳಿತು ನಿಮ್ಗೆ. ಹೌದು ಸರ್. ಎಲ್ಲ ಬೀಜ ಗೊಬ್ಬರ ಎಣ್ಣೆ ಎಲ್ಲ ಒಟ್ಟು ಖರ್ಚು ತೆಗೆದು 85,000 ರೂಪಾಯಿ ಪಕ್ಕ ಉಳಿದು. ಅದು ಒಂದು ದೊಡ್ಡ ನಿಮಗೆ ಆದಾಯವನ್ನ ಜಾಸ್ತಿ ಮಾಡ್ಲಿಕ್ಕೆ ಮೆಣಸಿನಕಾಯಿ ಬೆಳೆ. ಹೌದು ಸರ್. ಈಗ ನೋಡ್ರಿ, ಮೊದಲೆಲ್ಲ ನೀವು ಬರೀ ಜೋಳ ತೊಗರಿ ಹತ್ತಿ ಹಾಕ್ತಾ ಇದ್ರಿ, ಅದನ್ನ ಬಿಟ್ಟು ಹೊಸ ಬೆಳೆ ಮೆಣಸಿನ ಯಾವ ಮಾಡಿಲ್ಲ ಸರ್. ಅದೇ ಸೂರ್ಯಪಾನ ಅಂದ್ರೂ ಅವಾಗ ನಾವು ಸೂರ್ಯಪಾನ ಯಜಮಾನ್ರ ಕಾಲಕ್ಕೆ ಹಾಕ್ತಾರೆ ಸರ್, ಅದನ್ನು ಹಾಕಲ್ಲ. ಅದು ಹತ್ತಿನೂ ಸ್ವಲ್ಪ ಅವ್ರು ಹೇಳಿದ್ರು ಸರ್ ಈ ಅಂತರ್ಲಿಂದ ಅಂತಾರೆ ಸರ್. ನಾವು ಹೆಂಗ್ ಮಾಡ್ತು ಅಂದ್ರೆ ಒಂದು ಒಂದು ಒಂದು ಕುಟುಂಬ ಸಣ್ಣ ಮನೆ, ಒಂದು 10 ಜನ ಇವಿ, 10 ಜನಕ್ಕ ಆಗಂಗಿಲ್ಲ ಜಾಗ. ಅವ್ರೇನಂದ್ರೆ ಅಲ್ಲಪ್ಪ ಒಂದ್ ರೆಟ್ಟೆಗೆ 10 ಮಂದಿ ಉಣಕ್ ಆಗಲ್ಲ, ಸ್ವಲ್ಪ ಡಿಫ್ರೆನ್ಸ್ ಸರ್ ದೂರ ದೂರ ದೂರ ದೂರ ಇಡ್ರಿ, 10 ಮಂದಿರಲ್ಲಿ ಇಬ್ಬರೇ. ಇವಾಗ ಪೀಟ್ ಜಿಡ್ ಪೀಟಿಗೆ ಒಂದು ಎರಡು ಹತ್ತಿ ಬಹಳ ಹತ್ತಿ ಹತ್ತಿಯಾಗಿ ಹಾಕ್ತಿದ್ರು ನೀವು ಸರ್? 6 ಇಂಚಿಗೆ ಒಂದು ಎಕರೆಗೆ 3-4 ಪ್ಯಾಕೆಟ್ ಹಾಕಿದವರು ನಾವೀವಿ ಸರ್. ಇವತ್ತಿನಲ್ಲಿ ಜೀಡೇ ಪ್ಯಾಕೆಟ್ ಸರ್, ಅದು ಒಂದೇ ಪ್ಯಾಕೆಟ್ ಹೇಳ್ತಾರ ಅವರು. ನಾವು ಜೀಡ್ ಪ್ಯಾಕೆಟ್ ಆದ್ರೂ ಸ್ವಲ್ಪ ಆದಷ್ಟು ದೂರ ದೂರನೇ ಹಾಕ್ತು ಸರ್ ಜೀಡೆ ಪ್ಯಾಕೆಟ್ ಎಕರೆಗೆ 1.5 ಪ್ಯಾಕೆಟ್ ಹಾಕ್ತಾರೆ. ಮೊದಲು 3-4 ಪ್ಯಾಕೆಟ್ ಸರ್ ಅಲ್ಲಿ ಉಳಿಸರು, 5, 7, 8, 8 ರೂಪಾಯಿ ಒಂದು ಪ್ಯಾಕೆಟ್ಗೆ. ಅಲ್ಲಿ ಜೀಡ್ ಪ್ಯಾಕೆಟ್ಗೆ ಅಂದ್ರೆ ಎಷ್ಟು ಉಳಿತು ಸರ್? ಹೌದು, ಅಲ್ಲಿ ದುಡ್ಡು ಉಳಿತು ನಿಮಗೆ, ಅಲ್ಲಿ ದುಡ್ಡು ಉಳಿಸ. ಆಮೇಲೆ ಇಳುವರಿನೂ ಜಾಸ್ತಿ ಬರ್ತದ ನಿಮಗೆ. ಅಲ್ಲಿ ಹತ್ತಿಯನ್ನ ಅಂತರ ಕೊಟ್ಟು ಹಾಕೋದ್ರಿಂದ ಸೂರ್ಯನ ಬೆಳಕು ಅಡ್ಡಾಡ್ಲಿಕ್ಕೆ, ಕಸ ತೆಗಿಲಿಕ್ಕೆ, ಎಡೆಕುಂಟಿ ಹೊಡಿಲಿಕ್ಕೆ ಭಯಂಕರ ಸರಳ ಆಗಿಬಿಡ್ತದೆ. ಹಂಗೆ ಗಿಡ ಇದು ತುಂಬಾ ನಾವೇನು ಹತ್ತತ್ರ ಹಾಕಿದ್ರೆ ಸರ್ ಗಿಡಕ್ಕೆ 20-30-40 ಕಾಯಿ. ಹೌದು, ದೂರ ಹಾಕಿದಕ್ಕೆ 100-200 ಕಾಯಿ ಸರ್, ಸರಾಸರಿ 200 ಕಾಯಿ. ಮೆಣಸಿನ ಗಿಡ ಆದ್ರೂ ಅಷ್ಟೇ ಸರ್, ಜೀಡ್ ಪೀಟಿಗೆ ಒಂದಿಟ್ರೆ ಅದು ಗಿಡ ಅಷ್ಟೇ ಇರುತ್ತೆ ಸರ್ ಇಳುವರಿ. ಅಮರೇಶ್ವರ, ಇನ್ನೊಂದು ಹೊಸ ಒಂದು ತಾಂತ್ರಿಕತೆಯನ್ನು ಹಾಕೊಂಡಿರ್ತಾವೆ, ಕುರಿ ಮರಿ ಸಾಕಾಣಿಕೆ, ಟಗರ ಮರಿ ಸಾಕಾಣಿಕೆ ಮಾಡಿದ್ರಿ? ಹೌದು ಸರ್. ಎಷ್ಟು ಟಗರ ಮರಿಗಳನ್ನು ತಗೊಂಡ್ಬಂದಿರ್ತಾವೆ? ನಾವು ಫಸ್ಟ್ ಗೆ 2 ತಂದಿವಿ ಸರ್, 2 ತಂದ ಮ್ಯಾಗ 6 ಟಗರ ಮರಿ ತನ ಇದು ಮಾಡಿವಿ ಸರ್. ಯಾಕಂದ್ರೆ ಅದು ಒಂದು 3-4 ತಿಂಗಳ ಮೇಯಿಸಿಬಿಟ್ರು ಸರ್, ಒಂದು 5,000 ತಂದು 5 ತಿಂಗಳ ಮೇಯಿಸಿದ್ರೆ 10-15,000 ಸರ್ ಅದು. ಅಲ್ಲಿ ಸಹ ನಿಮಗೆ ಟಗರ ಮರಿ ಸಾಕಾಣಿಕೆಯಿಂದ 30,000 ರೂಪಾಯಿ ಆದಾಯ ಬಂದಿದೆ. ಬಂದ ಸರ್. ಅದು ಒಂದು ಆದಾಯವನ್ನ ದ್ವಿಗುಣ ಮಾಡಲಿಕ್ಕೆ ಒಂದು ಸಹಕಾರಿ ಆಗ್ತದೆ. ಹೌದು ಸರ್. ನಂತರ ಮತ್ತೊಂದು ತಾವು ತಂತ್ರಜ್ಞಾನ ಜೇನು ಸಾಕಾಣಿಕೆ ಮಾಡ್ಕೊಂಡ್ರಿ. ಎಷ್ಟು ಬಾಕ್ಸ್ ಇಟ್ರಿ, ಹೇಗೆ ಜೇನುತುಪ್ಪ? ಫಸ್ಟ್ ಗೆ ನಾವು ಅರ್ಜಿ ಕೊಟ್ಟಿವಿ ಸರ್, ಅರ್ಜಿ ಕೊಟ್ಟಮ್ಯಾಗ ಬಾಕ್ಸ್ಗಳು ತಗಂದ್ವಿ. ಬಾಕ್ಸ್ಗಳು ತಗಂದ್ಮೇಲೆ ನಾವು ಖಾಲಿ ಬಾಕ್ಸ್ ತರಿಸಿದ್ವಿ ಸರ್, ಮತ್ತೆ ನಾವು ಅದು ತರಬೇತಿ ತಗಂದ್ವಿ ಸರ್. ತರಬೇತಿ ತಗಂದ ಮ್ಯಾಗ ಕೆಲವೊಬ್ರು ಜೇನು ಸಾಕಾಣಿಕೆ ಜೇನು ಉಳಿ ಹಿಡಿಯೋದಂದ್ರೆ ನುಗ್ಗುತ್ತಾರೆ ಸರ್. ಆದ್ರೆ ಅದ್ರದ್ದು ಬೆಲೆ ಎಷ್ಟೈತಿ ಅನ್ನಂತ ಅದು ಗೊತ್ತಿದ್ದವ್ರಿಗೆ ಗೊತ್ತು ಸರ್. ಇವತ್ತು ದಿನಲೇ ಪ್ಯೂರ್ ತುಪ್ಪ ಬೇಕಂದ್ರೆ ಪ್ಯೂರ್ ಸರ್ ಪ್ಯೂರ್ ತುಪ್ಪ ಇವತ್ತು ಬೇಕಂದ್ರೆ ಫಸ್ಟ್ ನಮ್ಗೆ ಎಲ್ಲ ಕಡೆಯಿಂದ ಫೋನ್ ಬರ್ತಾವೆ ಸರ್. ಅರಿವಾಗಿ ಇಟ್ಕೊಟ್ಟಿವಿ ರಾಯಚೂರಿಗೆ, ಇಲ್ಲಿ ಜಗ್ಗೆ ಬಾಕ್ಸ್ ಕೊಟ್ಟಿವಿ ಸರ್, ನಾವೇ ಕೊಟ್ಟಿವಿ ರಾಯಚೂರಿಗೆ ಕೊಟ್ಟಿವಿ ಸರ್. ತಿಮ್ಮಗೂರು ಅಂತೇಳಿದ್ರೆ ಇಲ್ಲಿ ಒಡವಟ್ಟೆ ತಿಮ್ಮಗೂರು, ಅವ್ರಿಗೊಂದು 4 ಬಾಕ್ಸ್ ಕೊಟ್ಟಿವಿ ಸರ್. ಎಚ್ ತಿಮ್ಮಾಪುರ ಸುರೇಶ ದೇಸೂರು ಸರ್, ಅಲ್ಲಿ ಒಂದು 6-7 ಬಾಕ್ಸ್ ಇಟ್ಕೊಂಡು. ಜೇನು ಅನ್ನ ಎಲ್ಲೆಲ್ಲಿ ಇಡ್ತೀರಿ? ಜೇನು ಪೆಟ್ಟಿಗೆನ ಎಲ್ಲಿ ಇಟ್ಟಿರಿ ಅವನ್ನೆಲ್ಲ? ಹೊಲಗೊಳಗೆ ಸರ್. ಹೊಲಗೊಳಲ್ಲಿ ಅದಕ್ಕೆ ಜೇನು ಹುಳುಗಳಿಗೆ ಎಣ್ಣೆ ಸಿಂಪರಣೆ ಮಾಡೋದ್ರಿಂದ ಇದಾಗ್ತವೆ ಆತವಂತ ಹೇಳಿದ್ರು ಸರ್. ಒಂದು ಹುಳ ಹೋಗುತ್ತೆ ಸರ್, ಒಂದು ಹುಳ ಇವತ್ತು ಅಲ್ಲಿ ವಿಷ ಐತೆ ಅಂತ ಅದು ತಿಂದು ನೋಡಿತಂದ್ರೆ ಎಲ್ಲ ಹುಳಗಳಿಗೆ ಅಲ್ಲಿ ಹೋಗ್ಬಿಡ್ರಿ, ವಿಷ ಐತೆ ಹೇಳ್ಬಿಡ್ತದ. ಇವತ್ತೊಂದಿನ ಗೂಡು ಬಿಟ್ಟು ಹೋಗ್ಬಾರ್ದು, ದೂರ ಬೇರೆ ಕಡೆ ಹೋಗಮ್. ಆದ್ರೂ ಸರ್ ನಾವು ನಾಳೆಗೆ ಎಣ್ಣೆ ಹೊಡಿತೀವಿ ಅನ್ಲಕ್ಕ ಸಾಯಂಕಾಲ 8 ಗಂಟೆಗೆ ತೆಕ್ಕಂಬಂದ್ಬಿಡೋದು ಒಳ್ಳೆ ಸರ್. ಬಾಕ್ಸ್ ಅಂದ್ರೆ ನಾವು ಯಾವ ಬೇಕಾಗುತ್ತೆ ತೆಕ್ಕಂದ್ರೆ ಬಹಳ ಐರನ್ ಆಗ್ತಾವ ಸರ್ ಹುಳ. ಹಂಗಾಗಿ ನಾವು ನಾಳೆ ಎಣ್ಣೆ ಸಿಂಪರಣೆ ಮಾಡ್ತು ಅಂದ್ರೆ ಇವತ್ತು ರಾತ್ರಿ 8 ಗಂಟೆಗೆ ತಂದ್ಕೊಂಡ್ಬಿಡೋಕ್ ಸರ್ ಬಾಕ್ಸ್ ಮನೆಗಳಲ್ಲಿ. ಇವತ್ತೊಂದಿನ ಬಾಕ್ಸ್ ಅಲ್ಲಿ ಮನೆಗಳಲ್ಲಿ ಇಟ್ಟು ಆಮೇಲೆ ಮತ್ತೆ ಎಣ್ಣೆ ಹೊಡೆದ್ಮೇಲೆ ಮತ್ತೆ ಒಯ್ದು ಇಡ್ಬೋದು ಸರ್. ಎಣ್ಣೆ ಹೊಡೆದ್ಮೇಲೆ ಮತ್ತೆ ಇಡೋದು ಒಂದ್ ದಿನ ಬಿಟ್ಟು ಇಟ್ಬಿಟ್ರೆ ಆಯ್ತು ಸರ್. ಇವತ್ತು ಬೆಳಿಗ್ಗೆ ಎಣ್ಣೆ ಹೊಡೆದ್ವಿ, ಸಾಯಂಕಾಲ 6 ಗಂಟೆಗೆ ಮತ್ತೆ 8 ಗಂಟೆಗೆ ಶಿಫ್ಟ್ ಮಾಡೋಕ್ ಸರ್ ಬಾಕ್ಸ್. ಯಾವ ಬೇಕಾವಾಗ ಈಗ ನೋಡ್ರಿ, ಬೇಸಿಗೆಯಲ್ಲಿ ಏನು ಇರುದಿಲ್ಲ, ಬೆಳೆಗಳು ಇರುದಿಲ್ಲ, ಅವಾಗ ಜೇನು ಗೂಡುಗಳು ಇರ್ತಾವ, ಅಲ್ಲೇ ಇರ್ತಿರ್ತಾವ ಹುಳುಗಳು? ಇರ್ತಾವ ಸರ್. ಅದಕ್ಕೆ ಆರ್ ಹಾಕ್ಬೇಕು ಸರ್, ನಾವು ಹಾಕ್ಬೇಕು ಸಕ್ಕರೆ ನೀರು ಸರ್. ಸಕ್ಕರೆ ಪಾನಕ ಮಾಡಿದಂಗ್ ಮಾಡಿ ಬರೇ ಸಕ್ಕರೆ ಸರ್, ಸ್ವಲ್ಪ ಕಲಸಿ ಸಕ್ಕರೆ ಪಾನಕ ಹಾಕಿ ಒಂದು ಇದ್ರಾಗ ತಾಟ್ನಾಗ ಇಟ್ಟು ಅದ್ರಾಗ ಇದು ಸರ್ ತೆಂಗಿನ ಪೀಚ್, ತೆಂಗಿನ ಪೀಚ್ ಹಿಂಗ ನಾನ್ಸಿಬಿಟ್ಟು ಅಂದ್ರೆ ಅದ್ರಾಗೆ ಕುಡಿತೇವೆ ಸರ್ ಅದು ಆಹಾರ. ಅದು ಜೇನು ಎಲ್ಲಿ ಹೋಗೋದೇ ಇಲ್ಲ ಸರ್ ಬಾಕ್ಸ್ ಬಿಟ್ಟು ಹೋಗಲ್ಲ. ಹೋಗಲ್ಲ ಸರ್. ಹೇಗೆ ಜೇನುತುಪ್ಪ ಜೇನು ಬಾಕ್ಸ್ ತಾವು 10 ಜೇನು ಪೆಟ್ಟಿಗೆನ ಇಟ್ಟಿದ್ದೀರಿ? ಹೌದು ಸರ್. 10 ಜೇನು ಪೆಟ್ಟಿಗೆಯಿಂದ ಪ್ರತಿ ವರ್ಷ ಎಷ್ಟು ಜೇನುತುಪ್ಪ ಬರ್ತದೆ ನಿಮಗೆ ಸರ್? ಒಂದು ಅದಕ್ಕೆ 3 ಕೆಜಿ ಹಂಗೆ ಬರ್ತದೆ ಸರ್. ಯಾಕಂದ್ರೆ ನಾವು ಬ್ಯಾಸಿಗೆ ತೆಗೆಯಲ್ಲ ಸರ್, ಅದಕ್ಕಂದ್ರೆ 6 ಇಲ್ದಾಗ ಅದು ಅದೇ ತಿಂತದ ಅಂತೇಳಿ ಅದನ್ನು ಪೂರ್ತಿ ಅದು ಕೊಡ್ತದ ಅಂತೇಳಿನೂ ನಾವು ಓಟ್ ತಕ್ಕಂಗಿಲ್ಲ ಸರ್. ತಗೊಳ್ಳಲ್ಲ, ಅದನ್ನು ಬದುಕಬೇಕಲ್ಲ ಸರ್. ಯಾಕಂದ್ರೆ ಅದು ಮತ್ತೆ ಗೂಡು ಡಿವೈಡ್ ಆಗ್ತದೆ ಸರ್. ಒಂದು ವರ್ಷದಲ್ಲಿ 3 ಸಾರಿ ಡಿವೈಡ್ ಮಾಡ್ಬೋದು ಸರ್ ಅದನ್ನು. ಒಂದರ ಅಂದ್ರೆ ಒಂದು ಗೂಡಿನಿಂದ 3 ಗೂಡು ಮಾಡಬಹುದು ನೀವು? ಮಾಡ್ಬೋದು. ಒಂದೇ ಒಂದಿರುತ್ತೆ ಸರ್ ಅದು ರಾಣಿ ಅಂತೇಳಿ, ಅದು ಒಂದೇ, ಅದು ಒಂದು ರಾಣಿ ಯಾವಾಗ ಶೆಲ್ ರಾಣಿ ಶೆಲ್ ಅಂತ ಬರ್ತದೆ ಸರ್. ಅದು ರಾಣಿ ಬಂದಾಗೆ ಡಿವೈಡ್ ಆಗುತ್ತೆ ಸರ್. ಅದು ಬಂದಾಗೆ ನಾವು ಏನ್ ಮಾಡ್ತೇವೆ ಸರ್, 4 ಪ್ರೇಮ್ ಒಟ್ಟು 8 ಪ್ರೇಮ್ ಸರ್ ಅದಿರೋದು. 4 ಕಾಲು ಪ್ರೇಮ್ ಹಾಕಿ 4 ಪ್ರೇಮ್ 8 ಇದರಲ್ಲಿ ಒಂದು ಬಾಕ್ಸ್ ಮಾಡ್ಬಿಡ್ತೇವೆ ಸರ್. ಅದರಿಂದ ನಾವು ಒಂದು ನಮ್ಮ ಜಿಲ್ಲೆದಾಗ ಏನಿಲ್ಲ ಅಂದ್ರೆ ಒಂದು 40 ಬಾಕ್ಸ್ ಮಾಡಿವಿ ಸರ್. ನಾವು 40 ಬಾಕ್ಸ್ ಮಾರಿ ನೀವು ಮಾಡಿದ್ರಿ? ನಾವು ಸ್ವಂತ ನಾವೇ ಮಾರಿವಿ ಸರ್. ಹೇಗೆ ನಿಮಗೆ ರೇಟ್ ಹೆಂಗ್ ಬಂತದ್ದು ಬಾಕ್ಸ್? 5,000 ಸರ್. 5,000 ರೂಪಾಯಿ ಹೌದು ಸರ್. ನೀವೇ ಮಾಡ್ಕೊಂಡಿರಿ? ಹೌದು ಸರ್. ಅದರಿಂದ ನಿಮ್ಗೆ ಎಷ್ಟು ಬಂತ ಆದಾಯ ಇನ್ಕಮ್? ಏ ಮತ್ತೆ ಅದು ಒಂದು 50 ಬಾಕ್ಸ್ಗೆ ಎಷ್ಟಾಯ್ತು ಸರ್? ಹೆಂಗೊಂದು 4,000 ರೂಪಾಯಿ? ಇಲ್ಲ ಸರ್, 5,000. 5,000 ರೂಪಾಯಿ? ಹೌದು ಸರ್. 2.5 ಲಕ್ಷ ಆಯ್ತು? ಹೌದು ಸರ್. ಹೌದು ಸರ್, ನಾವು 3 ಇವ್ ಸರ್. 3 ನಡುವ ಅದನ್ನ ಎಲ್ಲನ್ನ ನಾವು ಸುತ್ತಹಳ್ಳಿಗೂ ಮಾಹಿತಿ ಕೊಟ್ಟಿ ಸರ್. ಅಂತ ಜೇನು ಎಲ್ಲ ಇದೆಲ್ಲ ಜೇನು ಸಾಕಾಣಿಕೆ ಬಗ್ಗೆ ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನ ಯಾರು ಕೊಟ್ರಿ? ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳಿದವ್ರು ಯಾರು ನಿಮ್ಗೆ? ರಾಯಚೂರು ಕೃಷಿ ಇಲಾಖೆ ಸರ್. ಕೃಷಿ ವಿಜ್ಞಾನ ವಿಜ್ಞಾನ ಕೇಂದ್ರ ಸರ್. ಅವರೇ ಸರ್ ಅವರು ಹಿಂಗ ಐತಪ್ಪ ಅಂದ್ರೆ ಕೆಲವೊಬ್ರು ನಾವು ನಮ್ಮಿಂದ ಬರೀ ಅಂದ್ರೆ ನಮ್ಮಿಂದ ಒಂದು 10 ಹುಡುಗರ್ನ ರೆಡಿ ಮಾಡಿ ಸರ್ ಮತ್ತೆ ಜೇನು ಇಡಕ್ ಇವಾಗ. ಯಾಕಂದ್ರೆ ಬರೀ ಅದನ್ನ ನಾಶ ಮಾಡೋದ್ ಬೇಡ. ಅದು ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಸರ್, ಸುಡೋದು ತುಪ್ಪ ತೆಕ್ಕ ನಮ್ಮ ಇದಕ್ಕೆ ತುಪ್ಪ ತೆಕ್ಕಂಬಿಡ್ತಾರೆ. ಕೆಲವೊಂದು ಹಳ್ಳಿಗೊಳಾಗ ನಾವು ದೇವದೂರು ತಾಲೂಕಿನಾಗ ಆಗಲಿ ಸರ್, ಅಲ್ಲೆಲ್ಲ ಎಲ್ಲ ರಾತ್ರಿ ಎಲ್ಲ ಹಿಡಿದು ಸರ್ ಸುಂಕೇಸರಾಳ ಗಬ್ಬೂರು ಅಲ್ಲಿ. ಯಾಕಂದ್ರೆ ಬಿದ್ದು ಹಳೆ ಮನೆಗಳಲ್ಲಿ ಗಿಡಗಳಲ್ಲಿ ಬಹಳ ಇರ್ತಾವ ಸರ್. ಅಂತಲ್ಲೆಲ್ಲ ಹಿಡ್ಕೊಂಬಂದು ನಾವು ಬಾಕ್ಸ್ ಸ್ಟೋರೇಜ್ ಮಾಡಿ ಆರ್ಡರ್ ಬರ್ತಾವ ಸರ್. ಆರ್ಡರ್ ಜಗ್ಗೇದೇವ್ ಸರ್ ಇವಾಗ. ಆದ್ರೂ ನಾವು ಅಷ್ಟು ಆರ್ಡರ್ ಕೊಡಕ್ ಆಗಂಗಿಲ್ಲ. ಜಂಪಲ್ ದಣ್ಣ ತೋಡ್ದವರು ಇಲ್ಲಿಂದ ಸಿನ್ನೂರ್ ತನ ಹೋಗ್ಯಾವ ಸರ್ ನಮ್ಮ ಬಾಕ್ಸ್ ಸಿನ್ನೂರು ಕೊಪ್ಪಳ. ಫಸ್ಟ್ ನಾವು ಜೇನು ಸಾಕಾಣಿಕೆಗಂದ್ರೆ ಬದ್ರಿಪ್ರಸಾದ್ ಸರ್ ನಾವು ಕೃತಜ್ಞತೆ ಹೇಳ್ಬೇಕು ಸರ್. ಫಸ್ಟ್ ಅವರೇ ನಮ್ಗೆ ರುಚಿ ಹೆಚ್ಚಿದ್ದು ಬದ್ರಿಪ್ರಸಾದ್ ಅವರು. ಹೌದು ಸರ್. ಇಲ್ಲ ಅಂಬರೇಶ ಕೀಟ ತಜ್ಞರು. ಹೌದು ಸರ್. ಇವತ್ತು ನಿಮಗೆ ಕಷ್ಟ ಆಗ್ಬೋದು, ನಾಳೆ ಒಂದಿನ ನನ್ನ ನೆನೆಸ್ತಾರೆ ಅಂತ ಅಂದದ್ದು ಸತ್ಯವಲ್ಲ ಮತ್ತೆ ಸರ್. ಏನ್ ಸರ್ ಜೇನ್ ಸಾಕಾಣಿಕೆ ಅಂದ್ರೆ ಹೆಂಗ್ ಮಾಡ್ತಾರೆ ಹೆಂಗ್ ಇಡ್ತಾರೆ ಅಂತೇಳಿ ನಾವೇ ನೋಗ್ತಿದ್ವು ಸರ್. ಫುಲ್ ನಿಮಗೆ ತರಬೇತಿ ಕೊಟ್ಟರವರು? ಅವ್ರು ಸರ್. ತರಬೇತಿ ಕೊಟ್ಟು ಯಾವ ತರ ಮಾಡ್ಬೇಕು ಹೇಗ್ ಮಾಡ್ಬೇಕಂತ ಬಾರಿ ಮಾಡಿದ್ರು ಸರ್. ಫಸ್ಟ್ ನಮ್ಗೆ ಗೊತ್ತಿಲ್ಲ ಸರ್. ಒಂದಿನ ಕೊಪ್ಪಳಿಂದ ಹುಡುಗರನ್ನ ಕಳಿಸಿ ನಮ್ಮ ಊರಾಗಿದ್ದು ಸರ್. ನಾವು ಅವರಿಗೆ ತೋರಿಸಿದ್ರು ಸರ್ ಇವು ಹೌದಾ ಅಲ್ಲ ಸುತ್ತ ಅಲ್ಲ ಅಂದ್ಮ್ಯಾಗ ಅವರು ಮನೆ ಮನೆ ಮನೆ ಮೇಲೆ ತಿರುಗಾಡಿ ತೋರಿಸೋ ಸರ್ ಹಳೆ ಮನೆಗೊಳಗ ಕಲ್ಲುಗಳಾಗ ಜೇನಿಟ್ಟದ್ದು. ಅವು ಏನು ಸರ್ ಬರೀ ಕತ್ಲದಾಗ 7 ತೆಟ್ಟಿದ್ದು ಮಾತ್ರ ಬರ್ತಾವ ಸರ್. ಅವ ಆಯ್ತು ಅಂಬರೀಷ್ ಇವು ಐದು ಒಂದು ಸರಿ ಹುಡುಗನ ಕಳಿಸಿ ನೋಡಿಕೆಂದ್ವಿ ಸರ್. ಅವಾಗ ನಾವೇ ಸ್ವಂತ ನಾವೇ ಹಾಕತ್ತೀವಿ ಸರ್ ಬಾಕ್ಸ್. ಈಗ ಅಮರೇಶ್ ಅವ್ರು ನೋಡ್ರಿ, ನಿಮ್ದು ಆದಾಯ ಮೊದಲು ಬಹಳ ಕಡಿಮೆ ಇತ್ತು. ಹೌದು ಸರ್. ಕೇವಲ 57,000 ರೂಪಾಯಿ ಪ್ರತಿ ವರ್ಷಕ್ಕೆ ಆದಾಯ ಕೃಷಿಯಿಂದ ಬರ್ತಾ ಇತ್ತು. ಹೌದು ಸರ್. ತದನಂತರ ಈ ಒಂದು ಜೇನು ಸಾಕಾಣಿಕೆ, ಕುರಿ ಸಾಕಾಣಿಕೆ ಮತ್ತು ಮೆಣಸಿನಕಾಯಿ ಬೇಸಾಯ, ಕೋಳಿ ಸಾಕಾಣಿಕೆಯನ್ನ ಜಾಸ್ತಿ ಮಾಡ್ಕೊಂಡ್ರಿ. ಇದೆಲ್ಲದಿಂದ ಸೇರಿ ತಮಗೆ ಆದಾಯ 247,000 ಅಂದ್ರೆ ತಮ್ಮದು 3 ಪಟ್ಟು ಆದಾಯ ಸಾಮಾನ್ಯವಾಗಿ ಜಾಸ್ತಿಯೇ ಬಿಡ್ತು. ಹೌದು ಸರ್. ಏನ್ ಅನ್ಸದ ನಿಮಗೆ ಯಾವ ರೀತಿ ಇದನ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತಿದೆ, ಇದೇ ರೀತಿ ಹೇಗೆ ಸರ್ ಇದನ್ನೇ ಕಂಟಿನ್ಯೂ ಮಾಡ್ಕೊಂತವ್ರು ಮನುಷ್ಯರಾಯ್ತು ಸರ್. ನಾವಲ್ಲ ಸರ್, ನಮ್ಮಿಂದಿದ್ದ ರೈತರು ಸತೇ ಒಬ್ರು ನೋಡಿ ಕಲ್ಕಬೇಕಂಬದೇ ನಮ್ಗೆ ಆಸೆ ಸರ್. ನಾವು ಕೆಲವೊಂದು ರೈತರಿಗೇನು ಹೇಳಿವಿ ಸರ್, ಹೋಗಿ ಇದು ಹಿಂಗಲ್ಲಪ್ಪ, ಹಿಂಗ್ ಮಾಡ್ರಿ, ಹಿಂಗ ಹಿಂಗ ಚಲೋ ಆಗುತ್ತ ಹಿಂಗಂತ ಬಹಳ ಮಂದಿಗೆ ತಿಳುವಳಿಕೆನು ಹೇಳಿವಿ ಸರ್ ನಾವು ರೈತರಿಗೆ. ಏನೇನು ಮತ್ತೆ ತಾವು ಏನಿಗೆ ಸಾಲ ಪಾಲ ಎಲ್ಲ ಹರ್ಕೊಂಡ್ರ ಎಲ್ಲ ಜಳ ಈ ಎಲ್ಲ ಸರ್, 5 ಲಕ್ಷ ಸಾಲ ಇತ್ತು, ಎಲ್ಲ ಜಳ ಜಳ ಸಾಲ ಹೋಗ್ಬಿಡುತ್ತೆ ಸರ್. ಇವಾಗ ಆರಾಮ 2 ಲಕ್ಷ ಉಳಿದವ ಮನೆ ಕಟ್ಟಬೇಕಂತೇಳಿ ಅದನ್ನ ಪ್ರಥಮ ಬಾರಿಗೆ ಮನೆ ಮಾಡ್ಕೊಂಡಿವಿ ಸರ್. ಅದು ಒಂದು ಇನ್ನೊಂದು 2-3 ಲಕ್ಷ ಸಾಲ ಆದ್ರೆ ಅಲ್ಲಿ ಹೆಂಗ ದುಡಿತೀವಿ, ಬೆಳಿತೀವಲ್ಲ ಸರ್. ಇವಾಗ ಅವಾಗಂದ್ರೆ ಏನ್ ನಮ್ಮಪ್ಪ ಮಾಡ್ಯಾನಂದ್ರೆ ಅದೇ ಜಾಳ ತಿನ್ನಾಕ ಅದೇ ಅವ್ರಿಗೆ ಸರ್, ನಮ್ಗೆ ಸರ್ ಹಿಂಗೆ ಬಡತನ ಸ್ಥಿತಿ ನೋಡಿ. ತಾವು ಏನು ಸಾಲೆಯನ್ನ ಓದದೆ ಇದ್ರು ಸಹ ಹಲವಾರು ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಕೃಷಿ ವಿಜ್ಞಾನ ಕೇಂದ್ರದವರ ಮಾಹಿತಿ ಪ್ರಕಾರ ನಿಮ್ಮ ಆದಾಯವನ್ನ ದ್ವಿಗುಣಗೊಳ್ಳಿಕ್ಕೆ ಸಾಕಷ್ಟು ಕಷ್ಟಪಟ್ಟು ನಿಮ್ಮ ಏನು ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡಿರ್ತಾವೆ. ನಿಮ್ಮ ಒಂದು ಸಲಹೆ ಸೂಚನೆಗಳನ್ನ ನಿಮ್ಮ ನೋಡ್ಕೊಂಡ್ಬಿಟ್ಟು ನಿಮ್ಮ ಊರಲ್ಲಿ ರೈತರು ಇತರ ರೈತರು ನಿಮ್ಮನ್ನು ಪಾಲನೆ ಮಾಡ್ತಾ ಇದ್ದಾರ? ಮಾಡ್ತಾರೆ ಸರ್, ಮಾಡ್ತಾರೆ ಸರ್. ನಮ್ಮ ಜೀನ್ ಬಾಕ್ಸ್ ನಲ್ಲಿ ಬಂದ್ರ ಸರ್, ಕೋಳಿ ನೋಡ್ಯಾರ, ಎಮ್ಮೆಗಳು ನೋಡ್ತಾರೆ ಸರ್. ಯಾಕಂದ್ರೆ ನಾವು ಎಮ್ಮೆ ಮಾರ್ತಾರೆ, ಮನೆಗೆ ಒಂದೆರಡನ್ನ ಇಟ್ಟಿಗಾರೆ ಅಂತ ಹೇಳ್ತೀವಿ ಸರ್. ಅದು ಒಳ್ಳೆ ಆಹಾರ ಸರ್ ಮನೆಗೆ, ನಮ್ಗಾಗಿರ್ಬೋದು ಹುಡುಗರಿಗೆ ಆಗಿರ್ಬೋದು, ಹಾಲು ಮೊಸರು ಹೈನಾ ಅದು ಉಣೋದ್ರಿಂದ ನಮ್ಗೆ ಚಲೋ ಸರ್. 2 ಎಮ್ಮೆಗಳು ಹಾಲು ಕೊಡ್ತ ನಮಗೆ, ಹೌದು ಸರ್. ಅದರಿಂದ ತಮಗೆ 28,000 ರೂಪಾಯಿ ಆದಾಯ ಬಂದಿದೆ, ಬರ್ತ ಸರ್ ನಾವು ಡೈಲಿ. ಆಮೇಲೆ ಮೆಣಸಿನಕಾಯಿಯಿಂದ 85,000 ಬಂತು, ಜೋಳ ಮಾರೋದ್ರಿಂದ 19,000 ಬಂತು, ಹತ್ತಿಯಿಂದ 36,000 ರೂಪಾಯಿ ಆದಾಯ, ಎಲ್ಲಾ ಸೇರಿ ನಿಮ್ದು ಜೇನು ಸಾಕಾಣಿಕೆಯಿಂದ 27,500 ರೂಪಾಯಿ ಆದಾಯ ಬಂತು, ಕುರಿ ಸಾಕಾಣಿಕೆಯಿಂದ 24,000, ಹೌದು ಸರ್, ಕೋಳಿ ಸಾಕಾಣಿಕೆಯಿಂದ 28,000, ಹೌದು ಸರ್, ಎಮ್ಮೆಯಿಂದ 28,000. ಇವಾಗ ಇನ್ನೂ ಜಾಸ್ತಿ ಸರ್ ಎಮ್ಮೆಯಿಂದ. ನಾವು ಮಾರಾಟನಾಗ 25 ರೂಪಾಯಿ ಲೀಟರ್ ಹಾಲು ಸರ್, ಇವತ್ತು 60 ರೂಪಾಯಿ ಲೀಟರ್, ದಿನ 8 ಲೀಟರ್ ಆಗ್ತು ನಾವು ಎಮ್ಮೆ ಹಾಲು, ಹೌದು ಸರ್. ಮನೆಗೆ ಬಂದು ಹೋಯ್ತಾರೆ ಸರ್, ದಿನ ಬೆಳಿಗ್ಗೆ 4 ಲೀಟರ್, ಸಾಯಂಕಾಲ 4 ಲೀಟರ್, 60 ರೂಪಾಯಿ ಲೀಟರ್. 240, 240 ಮುಂಜಾನೆ 240, ಸಾಯಂಕಾಲ 240 ನಿಮಗೆ, ಹೌದು ಸರ್. ಅಷ್ಟು ದುಡ್ಡು ಆಗ್ತಾ ಇದೆ ಆರಾಮ್ 480 ರೂಪಾಯಿ ಹಾಲಿನಿಂದ. ಆಮೇಲೆ ಹೌದು ಸರ್, ನಾವು ಮೇವನ್ನ ಹಾಕಿದೀವಿ ಸರ್ ಹೊಲದಾಗ, ಮೇವಿನ ಬೀಜ ಕೃಷಿ ವಿಜ್ಞಾನ ಕೇಂದ್ರದ ಮೇವಿನ ಬೀಜನು ಕೊಟ್ರ ಸರ್. ಅದನ್ನ ನಾವು ಅರ್ಧ ಏನ್ ಮಾಡ್ತೀವಿ ಸರ್, ಹಾಕಿದ್ದನ್ನು ಅಷ್ಟು ಕಟಾವು ಮಾಡಬಾರ ಸರ್. ನಮ್ಗೆ ಎಷ್ಟು ಬೇಕಷ್ಟು ಬೀಜಕ್ಕೆ ಬಿಟ್ಕೋಬೇಕು ಸರ್, ಅದರಿಂದ ಬೀಜ ತಯಾರಾಗುತ್ತೆ, ಮತ್ತೆ ಅದೇ ಬೀಜ ತಗದು ಒಳ್ಳೆ ಉಗ್ಗಿ ಬಿಡ ಸರ್ ಹೊಲದಾಗ ಕ್ರಾಪ್ ಸರ್. ನಮ್ಗೆ ಎಷ್ಟು ಬೇಕಷ್ಟು ಅದೇ ಬೀಜಕ್ಕೆ ಒಂದ್ ಸ್ವಲ್ಪ ಬಿಟ್ಕೊಂಡ್ಬಿಟ್ಟು ಬೀಜ ಬಿಡುತ್ತೆ ಸರ್. ಅದು ಬೀಜದಾಗ ಒಡ್ಕೊಂಡ್ ಇಟ್ಕೊಂಡು ಮತ್ತೆ ಮಳೆ ಬಂದು ಉಕ್ಕೊಂಡ್ಬಿಟ್ಟು ಅಂದ್ರೆ ಮೇವನ್ನು ಸಿಗುತ್ತಲ್ಲ ಸರ್. ಈಗ ಮೆಣಸಿನಕಾಯಿಯನ್ನ ಹೇಗ್ ಮಾಡ್ತಿರ್ತಾವ? ಒಮ್ಮೆ ಧಾರಣೆ ಇರೋದಿಲ್ಲ, ಧಾರಣೆ ಇಲ್ಲದ ಸಂದರ್ಭದಲ್ಲಿ ಹೇಗ್ ಮಾಡ್ತಿರ? ಮತ್ತೆ ಧಾರಣೆ ಕೇಳಿದಷ್ಟಕ್ಕೆ ಕೊಟ್ಬಿಡ್ತೀರ ಅಥವಾ ಇಟ್ಕೋತೀರ? ಸರ್ ಎಸೆಗಿಡ್ತೀರ, ಹೇಗ್ ಚಾರ್ಜ್ ಮಾಡ್ತಾರೆ ಎಸೆ? ಅದು ಕ್ವಿಂಟಲ್ಗೆ 6 ತಿಂಗಳಿಗೆ ಇಷ್ಟಂತ ಬರುತ್ತೆ ಸರ್. ಅದು ಮಿನಿಮಮ್ ಇರುತ್ತೆ ಸರ್, ಒಂದು ಕ್ವಿಂಟಲ್ಗೆ 200-300 ರೂಪಾಯಿ ಇದ್ದೇ ಇರುತ್ತೆ ಸರ್ ಕ್ವಿಂಟಲ್ಗೆ. 6 ತಿಂಗಳ ವರ್ಷ ಅಗ್ರಿಮೆಂಟ್ ಸರ್ ಅದು. ನೀವು ಇವತ್ತಿಟ್ಟು ನಾಳೆ ರೇಟ್ ಬಂದ್ರೆ ಒಂದಿನಕ್ಕೆ ತೆಕ್ಕೂ 6 ತಿಂಗಳು ಕಟ್ಬೇಕು ಸರ್. 6 ತಿಂಗಳು ಕಟ್ಬೇಕು ಅಂದ್ರೆ ಒಂದ್ ಕ್ವಿಂಟಲ್ 200 ರೂಪಾಯಿ ಅಂದ್ರೆ 200 ರೂಪಾಯಿ ಕಟ್ಬೇಕು ಅಷ್ಟೇ? ಕಟ್ಬೇಕು ಸರ್. 200-300 ಇರುತ್ತೆ ಸರ್. ಹಂಗ ಎಸಿ ಬೇಡಿಕೆ ಮ್ಯಾಗ ಹೋದ್ ಸರ್, ಯಾಕಂದ್ರೆ ಟೂರಿಸ್ ಫುಲ್ ಇದ್ವು ಅಂದ್ರೆ ಜಾಸ್ತಿ ಸರ್, ಕಾಲಿದ್ವು ಅಂದ್ರೆ ಕಮ್ಮಿ ಇರುತ್ತೆ, ಕಡಿಮೆ ಇರ್ತದೆ. ಹೌದು ಸರ್. ಎಸಿ ಒಳಗೆ ಯಾವಾಗ ಇಟ್ಟಿರ್ತಾವ ಮೆಣಸಿನಕಾಯಿ? ಇಟ್ಟಿವಿ ಸರ್. ಇಟ್ಟಿರಿ, ಹೌದು ಸರ್. ಯಾವ್ದು ಮೆಣಸಿನಕಾಯಿ ತಳಿ ಹಾಕುತ್ತಾವ? ನಾವು ನೋಡಿ ಸರ್, ಸಿಜೆಂಟ್ ಆಗ್ತು ಸರ್, ಡಬಲ್ 531 ಅಂತೇಳಿ ಬರ್ಸ್ತಾರ, ಅದು ಅದು ಸಿಜೆಂಟ್ ಕಂಪನಿ ಸರ್, ಅದು ಕಡ್ಡಿಕಾಯಿ ಉದ್ರ ಸರ್. ಆಮ್ಯಾಗ ಜಾಸ್ತಿ ಅಂದ್ರೆ ಹೊಲದಾಗ ಬಿತ್ತು ಸೂಪರ್ ಟನ್ ಆಗ್ತದೆ ಸರ್. ಸೂಪರ್ ಟೆನ್, ಹೌದು ಸರ್. ಯಾವ್ದು ಬೇಡಿಕೆ ಇದೆ ಮಾರುಕಟ್ಟೆಯಲ್ಲಿ? ಸಿಜೆಂಟ್ ಬೇಡಿಗೆ ಗೈಸ್ತಾರ, ಸಿಜೆಂಟ್ ಬೇಡಿಗೆಗೆ ಐತಿ ಇಲ್ಲ ಅಂತಲ್ಲ, ಇದು ಅದ್ರ ಕಾಸ್ಟ್ಲಿ ಆಗ್ತದೆ ಸರ್. ಒಂದು 10 ಗ್ರಾಮ್ ಬೀಜ ತರಬೇಕಂದ್ರೆ 650 ರೂಪಾಯಿ ಅದು, 10 ಗ್ರಾಮಿಗೆ, ಬರೀ 10 ಗ್ರಾಮಿಗೆ 650. ಬೆಳ್ಸಕ ಮತ್ತೆ ಅದಕ್ಕೆ 60 ಪಸ್ ಕೊಡ್ಬೇಕು ಸರ್ ನೆಟ್ನ್ಯಾಗ, ಸಸಿನ ಅವ್ರ ಬೆಳೆಸಿಕೊಡಕ. ಹಂಗಾಗಿ ನಾವು ಮತ್ತೆ ಸೂಪರ್ ಟನ್ ಇಂಥವೆಲ್ಲ ಬಿತ್ಕೊಂಡ್ಬಿಡ್ತು ಸರ್. ಸೂಪರ್ ಟನ್ ಆದ್ರೆ ಬೀಜ ಹೇಗೆ ಸಿಗುತ್ತೆ ಬೀಜ? ಅದು 550 ರೂಪಾಯಿಗೆ ಅರ್ಧ ಕೆಜಿ ಸರ್. ಅಂದ್ರೆ ಬಿತ್ತು ಬಿಡ್ತೀರಿ ಬೀಜ? ಬಿತ್ಬಿಡು, 2,000 ರೂಪಾಯಿ ಬೇಕು ಸರ್ ಒಂದು ಎಕರೆಗೆ. ಈಗ ಮೆಣಸಿನಕಾಯಿ ಬಿತ್ತುದನ್ನ ಹೇಗೆ ನೀವು ಬೀಜದ ಜೊತೆ ಏನಾದ್ರು ಮಿಶ್ರಣ ಮಾಡ್ತೀರಾ ಅಥವಾ ಹಾಗೆ ನೀರು ಇಲ್ಲ ಸರ್? ಅವಾಗೆಲ್ಲ ಮಾಡ್ತಿಲ್ಲ ಸರ್. ಇವಾಗ ನಾವು ಹೊಸ ಹೋದ ವರ್ಷದಿಂದ ಉಳ್ಳಾಗಡ್ಡಿ ಬೀಜ ಕಲ್ಸಕತ್ತೀವಿ ಸರ್. ಅದು ಒಳ್ಳೆ ಇಳುವರಿ ಸರ್, ರೇಟ್ ಇರಲೇ ಇರಬೇಡ. ಅದು ಉಳ್ಳಾಗಡ್ಡಿ ಬೀಜ ಮೆಣಸಿನ ಬೀಜ ಜೊತೆ ಕಲಿಸಿ ಬಿಡೋದು, ಹೌದು ಸರ್. ಮತ್ತೆ ಇದು ಮೆಣಸಿನಕಾಯಿ ಇಷ್ಟ ಆಗದ್ರಲ್ಲಿ ಉಳ್ಳಾಗಡ್ಡೆ ಬಂದ್ಬಿಡ್ತು ಸರ್. ಉಳ್ಳಾಗಡ್ಡೆ ಬರ್ತದೆ ಬಂದ್ರೆ ಗೊಬ್ಬರ ಹಾಕದ್ ಕಡಿಕದ ಅಲ್ಲೇ ಅಲ್ಲ ಸರ್, ಉಳ್ಳಾಗಡ್ಡೆ ಬಂದೇ ಬರ್ತದೆ ಸರ್. ಅದು ನಮ್ಮ ಭೂಮಿಗೆ ಹಂಗೆ ಇದು ಮಾಡೋದು, ದೊಡ್ಡ ದೊಡ್ಡ ಗಡ್ಡೆ. ಬಿತ್ತನೆ ಮಾಡುವಾಗ ಬೀಜ ಮೆಣಸಿನ ಬೀಜ ಸಣ್ಣ ಇರುತ್ತೆ, ಒಳಗೆ ಹೋಗಿ ಮತ್ತೆ ಮೊಳಕೆ ಹೇಗೆ ಬರಬಹುದು ಬರಲೇ ಇರಬಹುದು? ಅದು ನಾವು ಸ್ವಲ್ಪ ನಾವು ಬಿತ್ತದ ಮೇಲೆ ಇದು ಸರ್, ಯಾಕಂದ್ರೆ ಜಾಸ್ತಿ ಒಳಗೆ ಹಾಕಿದ್ರೆ ಬರಲ್ಲ ಸರ್. ಹೌದು, ನಾವು ಬುಕ್ಕ ಜಾಸ್ತಿ ಒಳಗೆ ಹೋಗ್ತಾ ಸ್ವಲ್ಪ ಬುಕ್ಕ ಬಗ್ಸಿ ಬಿತ್ಬೇಕು ಸರ್. ಅದು ಬುಕ್ಕ ಸ್ವಲ್ಪ 1 ಇಂಚಿಗೆ ಹಾಕಿದ್ರೆ ಒಳ್ಳೆ ಸಸಿ ಪ್ರಮಾಣ ಜಾಸ್ತಿ ಇರುತ್ತೆ ಸರ್. 1.5-2 ಇಂಚಿಗೆ ಹೋದ್ರೆ ಅದು ಮಣ್ಣು ಸಣ್ಣ ಇದಲ್ಲ ಸರ್, ಮಣ್ಣು ಡಬ್ ಆಗ್ತದೆ. ಹೌದು, ಜಾಸ್ತಿ ಅಂದ್ರೆ ಮೆಣಸಿನಕಾಯಿ ಬಿತ್ತಂತವ್ರು ಯಾರೇ ಬಿತ್ತಲ್ ಸರ್, ಮ್ಯಾಗೆ ಹಾಕ್ಯಬೇಕು. 1 ಇಂಚಿಗೆ ಹಾಕಿದ ಬೀಜ ಎಂದೂ ಪೇಲಾಂಗಿಲ್ಲ ಸರ್. ನಾನು ಇದೊಂದು 10 ವರ್ಷ ಅನುಭವ ಸರ್, ಯಾಕಂದ್ರೆ ಬದ್ಲವರು ಎಲ್ಲ ಬಿತ್ತೀನಿ ಸರ್ ನಾನು, ಆದ್ರೂ ನಾನು ಮಾಡಿಲ್ಲ. ಎಷ್ಟು ಬೀಜ ಹಾಕ್ತಾರೆ ಮೆಣಸಿನ ಬೀಜ ಒಂದು ಎಕರೆಗೆ? 1.5 ಕೆಜಿ ಹಾಕ್ಬೇಕು ಸರ್. 1.5 ಕೆಜಿ ನನ್ನ ಲೆಕ್ಕಕ್ಕೆ 1 ಕೆಜಿ ಸರ್. ಮತ್ತೆ 1 ಕೆಜಿ ಅಂದ್ರೆ ಬಹಳ ದಟ್ಟ ಆಗಿಬಿಡುತ್ತೆ ಒಂದೊಂದು ತೊಂದಲ್ಲಿ ಮಾಡ್ತಾರೆ. ಆಮೇಲೆ ಕೆತ್ತಬೇಕು ಸರ್, ಕಿತ್ತಿ ಪೀಟಿ ಒಂದು ಬಿಡೋಕ್ ಸರ್. ಅದನ್ನ ಒಂದು ಫೂಟಿಗೆ ಒಂದೊಂದು ಪೀಟಿ ಒಂದು ಎರಡು ಒಂದು ಎರಡು ಬಿಡೋಕ್ ಸಾಲಿಂದ ಸಾಲಿಗೆ ಎಷ್ಟು ಇಡ್ತೀರಿ? 5 ಗೆಣಸು ಸರ್. 5 ಗೆಣಸು ಹತ್ತಿ ಹಾಕ್ತಿರಲ್ಲ, ಹತ್ತಿಯನ್ನ ನೋಡ್ತಿದ್ದೀವಿ ರೈತರು ಬಹಳಷ್ಟು ಅಂತರ ಸರಿ ಹಾಕೋದಿಲ್ಲ ಅಂತ ಹೇಳ್ತಿರ್ತಾರೆ. ಎಷ್ಟೆಷ್ಟು ಅಂತರ ಕೊಡ್ತೀರಿ ಹತ್ತಿಗೆ ಸರ್? 2 ಪೀಟ್ ಕೊಟ್ಟರೆ ಇನ್ನೂ ಒಳ್ಳೇದ್ ಸರ್. ಫಸ್ಟ್ ಗೆ ನಮ್ಗೆ ಸಾಲಿಂದ ಸಾಲಿಗೆ ಅದು 5 ಗೆಣಸು ಸರ್. 5 ಗೆಣಸು 3 ಫೂಟ ಮೂರುವರೆ ಫೀಟ್ ಬರ್ತದೆ ಸರ್. 3.5 ಫೂಟ್ ಸಸಿಯಿಂದ ಸಸಿಗೆ 2 ಫೂಟ್. 2 ಪೀಟ್ ಹಾಕಿರ್ ಸರ್. ಯಾರನ್ನ ಎಕ್ಸಾಂಪಲ್ ಹೇಳಿ ಸರ್, ರೈತರಿಗೂ ಹೇಳೋದಲ್ಲ ಹಂಗ ಹಾಕಕ್ಕ ಇಲ್ಲ. ಲಾಸ್ಟ್ ಒಂದ್ ಸಾಲ ಕನಿಷ್ಠ ಒಂದ್ ಸಾಲ ಹಾಕಿ ನೋಡ್ರಂತೀವಿ ಸರ್. ನಾನು ಅದು ಅನ್ಬೋದ್ ಮತ್ತೆ ಸರ್, ನಮ್ಗೆ ಗೊತ್ತಿಲ್ಲದ ಎಕರೆಗೆ 4 ಪ್ಯಾಕೆಟ್ ಊರಿದೇವ್ರಿ ಸರ್. ಎಕರೆಗೆ ಇವಾಗ 1 ಪ್ಯಾಕೆಟ್ ಊರಿದ್ರೆ ಚಲೋ ನೋಡಿ ಸರ್. ಎಕರೆಗೆ 1 ಪ್ಯಾಕೆಟ್ ಹಾಕ್ಬೇಕಷ್ಟೇ ಹತ್ತಿ ಇವಾಗ 1 ಪ್ಯಾಕೆಟ್ ಸರ್. 4-4 ಪ್ಯಾಕೆಟ್ ಹಾಕ್ತಾರಂತ ರೈತರು ಎಕರೆಗೆ 4 ಪ್ಯಾಕೆಟ್. ಅದೇ ಸರ್ ನಾನು ಹಾಕ್ನಂತ ಹೇಳ್ತಾನೆ ಸರ್, ನಾನು ಹಾಕಿದ ಅಂತದ್ನೇ ಇವಾಗ ಹಿಂಗೆ ಬಂದೀನಿ ಸರ್. ನಾನು ಪ್ರತಿ ಒಬ್ಬರು ನೋಡಿರಿ ಸರ್, ಊರ್ ಮುಂದಾನೆ ಹೊಲ ನಾನು ಮಾಡಿರೋದು ಎಲ್ಲರೂ ಬಂದು ನೋಡಿದ್ರು ಹೋದ ಸರಿ. ಅಂದ್ರೆ ಒಳ್ಳೆ ರೋಣಿ ಮುರುಕ್ ಹಾಕ್ಯಂದ್ರಿ ಸರ್, ಒಂದು ಕೂಡ ಆಗಲ್ಲ. ಆಮ್ಯಾಗ ನಾವು ಹತ್ತಿ ತೆಕ್ಕಂದು ಸಜ್ಜನು ಹಾಕಿದ್ವಿ ಸರ್. ಹತ್ತಿ ತಕ್ಕೊಂಡು ಹೌದು ಸರ್. ನೋಡ್ರಿ ಅಮರೇಶ್ ಅವರು, ಇಷ್ಟೆಲ್ಲ ಆದಾಯ ಪಡ್ಕೋತಾ ಇದ್ದೀರಿ, ನಿಮ್ದು ಸ್ವಂತ 3 ಎಕರೆ ಮತ್ತೆ ಬೇರೆ ಭೂಮಿ ಇದೆಯಾ? ಲೀಸ್ ಅದು ಮಾಡ್ತೀವಿ. ಲೀಸ್ ಮಾಡ್ತೀವಿ ಸರ್, ಒಂದು 8 ಎಕರೆ 6 ಎಕರೆ ಲೀಸ್ ಮಾಡ್ತೀವಿ ಸರ್. ಲೀಸ್ ಅದು ಹೇಗೆ ನಡೆದಾವೆ ಎಲ್ಲ ರೇಟ್? ಅದು ನಮ್ಮಲ್ಲಿ ಅಂದ್ರೆ ಕೆರೆ ಇದ್ರೆ 25-30 ಸಾವಿರ 25 ಸಾವಿರ. ಕೆರೆ ಇಲ್ದವು 15-18 ಸಾವಿರ ಸರ್. ಕೆರೆ ಇಲ್ದು ಎತ್ತು ಇಟ್ಕೊಂಡಿರಿ? ಟ್ರ್ಯಾಕ್ಟರ್ ಇಟ್ಕೊಂಡಿರಿ? ಟ್ರ್ಯಾಕ್ಟರ್ ಏನಿಲ್ಲ ಸರ್. ಎತ್ತುಗಳ ಮೇಲೆ? ಎತ್ತು 2 ಎಮ್ಮೆ ಇದಾವೆ ಸರ್. 4 ಇದ್ದು ಸರ್, ಮೊನ್ನೆ ಒಂದು ಮಾರಿವಿ, ಒಟ್ಟು 4-5 ಇದಾವೆ ಸರ್. ಇವಾಗ 2 ಕರ 2 ಎಮ್ಮೆ ಇದಾವೆ. ಮತ್ತೆ ಹೇಗೆ ಮನೆಯಲ್ಲಿ ಮಾಡೋರ್ ಜನ ಎಷ್ಟು ಜನ ಇದಾರೆ ಒಕ್ಕಲ್ತನ? ಒಕ್ಕಲ್ತನ ಮಾಡೋರು ಸರ್ ನಮ್ಮ ಹೆಣ್ಮಕ್ಳು, ನಾವು, ಆಮೇಲೆ ನಮ್ಮಪ್ಪ, ನಮ್ಮ ತಮ್ಮ, ಆದ್ರೂ ಎಲ್ಲಾರು ಅದ್ರಾಗ ಇರಲ್ಲ ಸರ್. ಇವಾಗ ನಾವು ಒಬ್ಬ ಕೆಲ್ಸಕ್ಕೆ ಹೋದಂದ್ರೆ ನಮ್ ಕೆಲ್ಸಕ್ಕೆ ನಾವು ಸರ್. ಆಳ ಹಚ್ಚೋದು ಮಾಡಿಸ್ಕೋತೀರಿ? ಇಲ್ಲ ಸರ್, ನಾವೇ ಮನ್ಯಾಗ ಹೆಣ್ಮಕ್ಳಂದೇ ಕಳೆ ಗಿಳೆಕಂದೆ ಸರ್. ನಾವ್ ಎಣ್ಣೆ ಹೊಡಿಯೋರು ನಾವೇ. ನೀವೇ ಎಲ್ಲ ಕೆಲಸ ಮಾಡ್ಕೋತೀರಿ? ದೊಡ್ಡ ದೊಡ್ಡ ಕೆಲಸ ಬಂದಾಗ ಬಹಳಷ್ಟು ಲೇಬರ್ ಬೇಕಾದಾಗ ಮಾಡ್ಕೋತೀರಿ? ಮೆಣಸಿನಕಾಯಿ ಹತ್ತಿ ಬಿಡಿಸೋ? ಅವು ಕರೆಸ್ತು ಸರ್. ಮೆಣಸಿನಕಾಯಿ ಹರಿದು ಅರೆದು ಅವಾಗ ಒಂದು 15 ದಿನ ಕರ್ಸಿಬಿಡ್ತೀವಿ ಸರ್. ಬೇವೂರ್ಲಿಂದ ಆಟೋ ತಗೊಂಡ್ಬಂದು ಕೊಟ್ಟು. ಈ ನೋಡ್ರಿ, ಒಳ್ಳೆ ಬೆಲೆ ಬರಬೇಕಾಗಿದೆ ಮೆಣಸಿನಕಾಯಿಗೆ, ಚೆನ್ನಾಗಿ ಗ್ರೇಡಿಂಗ್ ಮಾಡ್ಬೇಕಂತ ಹೇಳಿ. ಹೌದು ಸರ್, ಬಿಳೆಕಾಯಿ ಅಂತೀವಲ್ಲ ಸರ್, ಬಿಳೆಕಾಯಿ ಮಚ್ಚೆಕಾಯಿ ಇರ್ಬಾರ್ದು ಸರ್. ಅದನ್ನ ಫಸ್ಟ್ ನೀಟಾಗಿ ತೆಗೆದಷ್ಟು ರೇಟ್ ಇದ್ದೇ ಇರುತ್ತೆ ಸರ್. ಒಳ್ಳೇದು ಅಮರೇಶ್ವರ. ಕೊನೆದಾಗಿ ಏನ್ ಹೇಳ್ತಾರೆ, ನಿಮ್ಮ ಆದಾಯ 3 ಪಟ್ಟು ಜಾಸ್ತಿ ಆಗಿದೆ. ಹೌದು ಸರ್. ಈ ಸಂದರ್ಭದಲ್ಲಿ ಇತರ ರೈತರಿಗೆ ಏನ್ ಹೇಳ್ತೀರಿ? ಆದಾಯ ನೋಡ್ರಿ, ಎಲ್ಲ ಮಾಡ್ಕೊಳ್ಳೋದ್ರಿಂದ ನೀವು ಮಾಡ್ಕೊಂಡ್ರಿ, ಆದಾಯ ಜಾಸ್ತಿ ಮಾಡ್ಕೊಂಡ್ರಿ. ಹೌದು ಸರ್. ಏನು ಇತರ ರೈತರಿಗೆ ಸಂದೇಶ ಕೊಡ್ತಿರ್ತಾವ ಸರ್? ನಾವು ಹೇಳೋದು ಇಷ್ಟೇ ಸರ್, ರೈತರಿಗೆ ಸಾಲಿಂದ ಸಾಲು 5 ಗೆಣಿಗೆ ಅಂತ ಹಾಕ್ತವ್ರು ಸರ್. ಮೋಟ ಮಂದಿ 3.5 ಫೂಟ್ 3.5 ಫೀಟ್ ಹಾಕಿದ್ಮೇಲೆ ಸರ್, ಪ್ರತಿಯೊಬ್ರು ಅವರು ಕನಿಷ್ಠ ಪಕ್ಷ ಹಂಗೆ ಮಾಡಕ್ಕಿಲ್ಲ ಅಂದ್ರೆ ಒಂದನ ಒಂದ್ ಸಾಲ ಮಾಡಿ ನೋಡ್ಲಿ ಸರ್. ಹತ್ತಿ ಬೆಳೆಯಲ್ಲಿ ಸರ್. ಹತ್ತಿ ಬೆಳೆಯಲ್ಲಿ ಒಂದ್ ಸಾಲ ಮಾಡಿ ಆ ಹತ್ತಿ ಬೇರೆ ಬಿಡಿಸಲಿ ಸರ್. ತಾವು ಮಾಡಿದ್ರೆ ಒಂದ್ ಸಾಲದ ಹತ್ತಿ ಬಿಡಿಸಲಿ, ಇಳುವರಿ ಗೊತ್ತಾದ ಸರ್. ನಂದೆಷ್ಟು ನಾವು ಹೇಳಿದ್ದೆಷ್ಟು ಬಂತು, ನಾವಕ್ಕಿನ್ನ ನಾವು ಅನ್ನೋದಕ್ಕಿಂತ ನಮ್ಗೆ ತರಬೇತಿ ಕೊಟ್ಟು ಗುರುಗಳು ಹೇಳಿದ್ ಹೆಂಗ್ ಬಂತು, ಇದ್ ಹೆಂಗ್ ಬಂತ ಅಂತ ಗೊತ್ತಾಗತ್ತೆ ಸರ್. ಗೊತ್ತಾಗತ್ತೆ ಸರ್. ಏನಿಲ್ಲ ಅಂದ್ರೆ ಸರ್, ಇದು ಒಂದು 70 ಕೆಜಿ ಬಂತಂದ್ರೆ ಅದು 40 ಕೆಜಿ ಸರ್ ಬರೋದು. ಈ ನೋಡಿ, ನಿಮ್ಮ ಹಾಗೆ ರೈತರು ಎಮ್ಮೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, 3 ಮಾಡ್ಕೊಂಡ್ರೆ ಜೇನು ಸಾಕಾಣಿಕೆ, ಹೌದು ಸರ್, ಕೃಷಿ ಜೊತೆ ಇವೆಲ್ಲ ಮಾಡ್ಕೊಂಡ್ರೆ, ಹೌದು ಸರ್, ಇದರಿಂದಲೇ ನಿಮ್ದು ಆದಾಯಕ್ಕೆ ಬಹಳ ಸ್ಫೂರ್ತಿ ಬಂತು. ಹೌದು ಸರ್. ಈ ರೀತಿ ರೈತರು ಮಾಡ್ಕೋಬೇಕು ಸರ್. ಒಕ್ಕಲ್ತನದ ಜೊತೆ ಒಂದೇ ಬೆಳೆ, ಯಾವುದೇ ಜೋಳ ಬೆಳೆದು, ಬರೇ ತೊಗರಿ ಬೆಳೆದು ಬದಲಾಗಿ ನೋಡ್ರಿ, ಹತ್ತಿ ಹಾಕಿದ್ರಿ, ಜೋಳ ಹಾಕೊಂಡ್ರಿ, ಮೆಣಸಿನಕಾಯಿ ಹಾಕೊಂಡ್ರಿ, 3 ಬೆಳೆಗಳನ್ನು ಮಾಡ್ಕೊಂಡ್ರಿ, ಮತ್ತೆ 4 ತರ ಒಂದು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಜೇನು ಸಾಕಾಣಿಕೆ. ನಾವು ಜೇನು ಸಾಕಾಣಿಕೆ ಮಾಡಿದ್ಮ್ಯಾಗ ಸರ್, ನಾವು ದೇವದ್ರ ತಾಲೂಕಿನಾಗ ಹೋದ್ರೆ ಅಲ್ಲೆಲ್ಲಿ ಬಾಕ್ಸ್ಗಳು ಇರ್ತಾವಲ್ಲ ಸರ್, ಫಸ್ಟ್ ಒಡೆ ಹೋಗಿ ನೋಡ್ತೀವಿ ಸರ್. ಅವ್ರಿಗೆ ತಿಳುವರಿಕೆ ಹೇಳ್ತು ಸರ್, ಅದರಲ್ಲಿ ಒಂದು ಹುಳ ಬರ್ತ ಸರ್. ಹಿಂಗ ಒಂದು 8 ದಿನಕ್ಕೊಮ್ಮೆ ಬಾಕ್ಸ್ ಇತ್ತು ನೋಡ್ರಿ, ಅದರಲ್ಲಿ ತಳಮಣೆ ಕ್ಲೀನ್ ಮಾಡ್ಬೇಕು ಅಂತಂದ ಅಲ್ಲಪ್ಪ ಯಾರು ಏನು ಇಲ್ಲ. ಆಮ್ಯಾಗ ನಾವು ಎಲ್ಲೇನೋ ಹೋಗಿ ಕೈ ಮಾಡಿ ಕರಿತಾರ ಸರ್, ಏ ಬರ್ರಿ ಬರಪ್ಪ ನೋಡ್ರಿ, ಜೇನು ಚಾ ಕುಡ್ದು ಅಂತ ಬರ್ರಿ ರೋಡಿಗೆ. ಅವರು ದೇವದ್ರ ತಾಲೂಕಿನ ಬಹಳ ಜನ ಮಾಡ್ರಿ ಸರ್ ಇವಾಗ ಜೇನು ಸಾಕಾಣಿಕೆ. ಹೌದು ಸರ್. ಒಳ್ಳೇದು ಅಮರೇಶ್ವರೇ, ನಿಮ್ಮ ಆದಾಯ ದ್ವಿಗುಣ 3 ಪಟ್ಟು ಜಾಸ್ತಿ ಆಗಿದೆ. ಇದೇ ರೀತಿ ನಮ್ಮ ರೈತರು ಕೃಷಿ ಜೊತೆ ಜೇನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕೆ ಬೆಳೆಗಳು, ಕಾಯಿಪಲ್ಯ ಬೆಳೆಗಳು, ಹಣ್ಣಿನ ಬೆಳೆಗಳನ್ನು ಬೆಳೆದ್ರ ಜೊತೆ ಬೇರೆ ಹತ್ತಿ, ತೊಗರಿ, ಮೆಣಸಿನಕಾಯಿ ಇಂಥ ಬೆಳೆಗಳಿಗೆ ಹೋದರೆ ಖಂಡಿತ ರೈತರ ಆದಾಯ ದ್ವಿಗುಣ ಆಗೋದ್ರಲ್ಲಿ ಸಂದೇಹವಿಲ್ಲ. ಜೊತೆಗೆ ಹೊಸ ತಂತ್ರಜ್ಞಾನಗಳನ್ನು, ಮಾಹಿತಿಯನ್ನು ವಿಜ್ಞಾನಿಗಳು ಏನು ಹೇಳ್ತಾರೆ ಅದನ್ನು ಅಳವಡಿಸಿಕೊಂಡ್ರೆ ಖಂಡಿತ ರೈತರ ಆದಾಯ ಸಾಕಷ್ಟು ಜಾಸ್ತಿ ಆಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ನಿಮ್ಮ ಮಾರ್ಗದರ್ಶನದಲ್ಲಿ ಎಲ್ಲ ರೈತರು ನಡೀಲಿ ಅಂತ ಹೇಳೋಣ. ಹೆಚ್ಚಾಗಿ ವಿಜ್ಞಾನಿಗಳು ಏನು ಹೇಳ್ತಾರೆ, ಹೊಸ ತಂತ್ರಜ್ಞಾನಗಳು ಏನು ಬಂದವೆ ಅದನ್ನು ನಮ್ಮ ರೈತ ಬಾಂಧವರು ಅಳವಡಿಸಿಕೊಳ್ಳಿ ಅಂತ ಹೇಳೋಣ. ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಆದಾಯ ದ್ವಿಗುಣ ಮಾಡಿಕೊಂಡಿರುವ ಮಾನ್ವಿ ತಾಲೂಕಿನ ಜಕ್ಕಲ್ದಿನ್ನಿ ಗ್ರಾಮದ ಅಂಬರೀಶ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದರೆ

ರಾಘವಯ್ಯ ದಾಸರ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು ಮುದಕಿ ನೂರು ವರುಷದಾಕೆ ಆ ಮುದಕಿಗೆ ಕಣ್ಣು ಕಾಣದಿಲ್ಲ ತೆಮೆಲೆ ಸೊಸೆ ಬೆಂಕಿ ವೇಳೆ ವೇಳಕ್ಕೆ ಅನ್ನ ನೀಡದೆ ಇದ್ದಾಳ ಮುಳ್ ಬ್ಯಾರಕಿ ಸೊಸೆ ಎಂದು ಇದ್ದಾಳ ಮುಳ್ ಬ್ಯಾರಕಿ ಗಂಧವಲದಿಂದ ಬರುವ ಧರೊಳಗೆ ಮಾಡಳ ಅಂಚಿಕಿ ಸೊಸಿಯಂದು ಮಾಡಳ ಅಂಚಿಕಿ ನಾ ನಿಮ್ಮಮ್ಮನ ದರ್ಭಟ ತಡಿಯಲರೆ ಉಗತೀನಿ ಮನದು ಆಕೆ ಸುಗುಣ ಉಗತೀನಿ ಮನದು ಆಕೆ ಹಾಸಿಗೆಲ್ಲ ಮೈಲ ಆಸಿಗೆ ಹಾಸಿಗೆಲ್ಲ ಮೈಲ ನಾನೆಷ್ಟು ತೊರೆಯಲಿ ಕೈ ಕಾಲ ನಿಮ್ಮಪ್ಪಂದು ತಿಂದಿಲ್ಲ ಸಾಲ ನಿಮ್ಮ ಮಂದು ತಿಂದಿಲ್ಲ ಸಾಲ ಒತ್ತು ಮುಳುಗಿದ ಮೇಲ ಸುಗುಣ ಒತ್ತು ಮುಳುಗಿದ ಮೇಲ ಹೇಳ್ತಿ ಮಾತು ಕೇಳಿ ಮರುಳುಗೇಡಿ ಗಂಡ ಮಾಡಲಿಲ್ಲ ಅನುಮಾನ ಅವನು ಮಾಡಲಿಲ್ಲ ಅನುಮಾನ ಒತ್ತು ಕಂಡನು ಮುದಕೇನ ಮಗನು ಒತ್ತು ಕಂಡನು ಮುದಕೇನ ಒಯ್ದುವರೆಗೆ ಒಗದು ಬಂದನು ಅವಯಂತ ಬೇಮಾನ ಮಗನು ಅವಯಂತ ಬೇಮಾನ ಮಹಾದೇವನ ಕರುಣಯುತ್ತು ಮುದಕಿನ ಉಳಸಿದ ಭಗವಾನ ಉಳಸಿದ ಭಗವಾನ ಮೆಲ್ಲಗೆ ಮುದಕ್ಕೆ ಎದ್ದು ಬಂದಳು ಅಮಾವಾಸ್ಯ ದೀನ ಮುದಕ್ಕೆ ಅಮಾವಾಸ್ಯ ದೀನ ಬೀಳುತ್ತ ಬೀಳುತ್ತ ಊರಿಗೆ ಬಂದಳು ಸಾಂಬನ ದಯದಿಂದ ಮುದಕಿ ಗುರುವಿನ ದಯದಿಂದ ಹನುಮಂತ ದೇವರ ಗುಡಿಯಗೆ ಹೋಗಿ ಹೋಗಿ ಕುಂತಾಳು ಸುಮ್ಮನ ಮುದಕಿ ಹೋಗಿ ಕುಂತಾಳು ಸುಮ್ಮನ ಬೇಡಿಕೊಂಬುತ್ತಾರೆ ಅಡ್ಡ ಬಿದ್ದು ಬೇಡಿಕೊಂಬುತ್ತಾರೆ ಅಡ್ಡ ಬಿದ್ದು ಸ್ವಾಮಿ ವರವು ಕೊಡು ನಮಗೊಂದು ಸ್ವಾಮಿ ವರವು ಕೊಡು ನಮಗೊಂದು ನಾವು ತರತೀವಿ ಕನ್ನ ಒಡೆದು ನಾವು ತರತೀವಿ ಕನ್ನ ಒಡೆದು ಇದೊಳಗೆ ಇನ್ನರ್ಧ ಹೂವಂದಳ ಮುದಕಿ ಒಳಲಿಂದ ಹೂವಂದಳ ಮುದಕಿ ಒಳಲಿಂದ